ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗಿದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಾಕಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಒಂದು ಸತ್ಯವ, ನಾವು ತಿಳಿಯುವ ಒಂದು ವಾಸ್ತವ, ನಾವು ಅರಿಯುವ ಜೈನ ಶೇಂಕರ. ಜೇನುದೊಂಬಿಯ ಸಂರಕ್ಷಣೆ, ಸಾಕಣೆ, ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ. ಕೇಳಿ ಜೇನು ಛೇಂಕಾರ. ಮೊಳಗುತ್ತಿರಲಿ ಜಗದಿ ಜೇನ ಜೇನ್ ತಾರ, ಜೇನ ಜೇನ್ ತಾರ, ಜೇನ ಜೇನ್ ತಾರ. ಜೇನು ತಜ್ಞ, ಜೇನು ತಜ್ಞರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಕೀಟ ತಜ್ಞರಾಗಿರುವ ಡಾ ಬದ್ರಿ ಪ್ರಸಾದ್. ಇಂದಿನ ವಿಷಯ ಜೇನು ನೊಣಗಳ ಕುಟುಂಬ ಪಾಲಾಗುವಿಕೆ ಹಾಗೂ ಅದರ ನಿರ್ವಹಣೆ. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತ. ಈ ಒಂದು ಸರಣಿಯೊಳಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನನ್ನ ಜೊತೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರದರ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಬದ್ರಿ ಪ್ರಸಾದ್ ಅವರ. ನಮಸ್ಕಾರ ಸರ್. ಇವತ್ತು ನಾವು ಈ ಜೇನು ಹುಳುವಿನ ಕುಟುಂಬದ ಒಂದು ಪಾಲಾಗುವಿಕೆ ಮತ್ತು ಅವುಗಳ ನಿರ್ವಹಣೆ ಹೆಂಗೆ ಈ ವಿಷಯವಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಮೊದಲಿಗೆ ಈ ಪಾಲಾಗುವಿಕೆ ಅಂದ್ರೆ ಏನು? ಈ ಜೇನು ಕುಟುಂಬದಲ್ಲಿ ಪಾಲಾಗತಕ್ಕಂಥದ್ದು ಒಂದು ಸ್ವಾಭಾವಿಕ ಕ್ರಮ. ಆದರೂ ತನ್ನ ಕಾಲದಲ್ಲಿ ಅವು ಹೆಚ್ಚಾದಾಗ ಡಿವೈಡ್ ಆಗ್ತಾ ಹೋಗ್ತಾವೆ. ಅಂದ್ರೆ ನಮ್ಮಲ್ಲಿ ಹೆಂಗೆ ಮನೆಯಲ್ಲಿ ಮಕ್ಕಳು ಜಾಸ್ತಿ ಆದಂಗೆ ಬೇರೆ ಬೇರೆ ಹಾಕಂತ ಹೋಗ್ತಾ ಇದೆ, ಅದೇ ರೀತಿಯಾಗಿ ಇದರಲ್ಲೂ ಸಹ ಒಂದು ವಿಭಜನೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದ್ರೆ ಜೇನಲ್ಲಿ ಇದು ಮಕ್ಕಳು ಜಾಸ್ತಿ ಆದ್ರೂ ಈ ತರ ಅಂದ್ಕೊಂಡು ಅದು ಡಿವೈಡ್ ಆಗ್ಬೇಕಂತ ಹಾಕೊಂಡು ಹೋಗಲ್ಲ. ಅದು ತನ್ನ ಒಂದು ಸಂತತಿಯನ್ನ ಬೇರೆಲ್ಲ ಕಡೆಗೆ ಹರಡ್ಲಿಕ್ಕೋಸ್ಕರ ಅದು ತನ್ನಷ್ಟಕ್ಕೆ ತಾನೇ ವೃದ್ಧಿ ಮಾಡ್ಕೊಂತ ಹೋಗ್ತಾ ಇರ್ತದೆ. ಬಹಳಷ್ಟು ತನ್ನ ವ್ಯಾಪ್ತಿ ಜಾಸ್ತಿ ಆಗ್ಬೇಕಂತೇಳಿ ಮಾಡ್ಕೊಂತ ಹೋಗ್ತದೆ. ಸದುದ್ದೇಶ ಇಲ್ಲಿ ಕುಟುಂಬ ಡಿವೈಡ್ ಆಗ್ಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಆಹಾರದ ಲಭ್ಯತೆ ಇದ್ದು ಗೂಡಿನ ತುಂಬಾ ಮರಿಗಳ ಸಂಖ್ಯೆ ಜಾಸ್ತಿ ಆದಾಗ ಅವುಗಳಿಗೆ ಚಲನೆಗೆ ಕಷ್ಟ ಆಗುತ್ತೆ ಅಥವಾ ಅದರ ಸಂತಾನಾಭಿವೃದ್ಧಿ ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ. ಜಾಗ ಕಡಿಮೆ, ಜಾಗ ಇಕ್ಕಟ್ಟಾಗತ್ತೆ. ಆ ಇಕ್ಕಟ್ಟಾದಂತಹ ಸನ್ನಿವೇಶದಲ್ಲಿ ಏನಾಗುತ್ತೆ, ಅದು ಹೊರಗೆ ಹೋಗ್ಲಿಕ್ಕೆ ಒಂದು ನಿರ್ಧಾರವನ್ನು ತಗೊಳ್ತದೆ. ಯಾರು ನಿರ್ಧಾರ ಮಾಡ್ತಾರೆ ಸರ್? ಅದರಲ್ಲಿ ಮುಖ್ಯವಾಗಿ ನಿರ್ಧಾರ ತಗೊಳ್ಳೋದು ರಾಣಿನೇ. ಹೆಚ್ಚು ಮರಿಗಳನ್ನ ನಾನು ಇಲ್ಲಿ ಇಡ್ಲಿಕ್ಕೆ ಕಷ್ಟ ಆಗತ್ತ, ಇಲ್ಲಿ ಸಾಕ್ಲಿಕ್ಕೆ ಆಗಲ್ಲ, ಹಾಗಾಗಿ ಹೊಸ ರಾಣಿಗೆ ಅವಕಾಶ ಕೊಟ್ಟು ತಾನು ಬೇರೆ ಹೋಗ್ಬೇಕಂತೇಳಿ ನಿರ್ಧಾರ ಮಾಡ್ತದೆ. ಅಂತಂದ್ರೆ ಹೊಸ ರಾಣಿ ತಯಾರಾಗಬೇಕು ಫಸ್ಟ್. ತಯಾರಾಗಬೇಕು, ಹೌದು. ನಿರ್ಧಾರ ಆದ ತಕ್ಷಣ ಅದನ್ನ ತಯಾರು ಮಾಡ್ಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿಬಿಡ್ತದಲ್ಲ. ಇನ್ನ ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ಏನಾದರೂ ಒಂದು ಅನಿರೀಕ್ಷಿತವಾಗಿ ಅದಕ್ಕೆ ಏನಾದರೂ ತೊಡಕುಗಳು ಬಂದಾಗ ಅಥವಾ ಭಯ ಅಥವಾ ಹೆದರಿಕೆ ಬಂದಾಗ ಥ್ರೆಟ್ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಸನ್ನಿವೇಶದಲ್ಲಿ ಸಹಿತ ಅದು ಅಲ್ಲಿಂದ ಪಾಲಾಗಿ ಬೇರೆ ಕಡೆ ಹೋಗಬೇಕು ಅಂತೇಳಿ ಒಂದು ನಿರ್ಧಾರವನ್ನು ತಗೋತದೆ. ಅಂತಹ ಒಂದು ಸಂದರ್ಭದಲ್ಲಿ ಮೊದಲಿಗೆ ಹೊಸ ರಾಣಿಯನ್ನ ಸೃಷ್ಟಿ ಮಾಡತಕ್ಕಂತಹ ಕ್ರಿಯೆ ಚಾಲು ಆಗುತ್ತೆ. ಅದು ತನ್ನಷ್ಟಕ್ಕೆ ತಾನೇ ಆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ತಮ್ಮೊಳಗೆ ಸಂವಹನ ನಡೀತದೆ. ಆಗ ಕೆಲಸಗಾರ ಹುಳುಗಳು ಆ ಒಂದು ರಾಣಿ ಕಣವನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ, ಅಂದ್ರೆ ಗೂಡಿನ ತಳಭಾಗದಲ್ಲಿ ಆ ರಾಣಿ ಕಣಗಳನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತವೆ. ಒಂದು ಸಲ ಅದು ಆಯ್ತು ಅಂತ ಹೇಳಿದ್ರೆ ರಾಣಿ ಹೋಗಿ ಅಲ್ಲಿ ತಾನು ಮುಂದೆ ರಾಣಿಯಾಗಕ್ಕೆ ಅರ್ಹತೆ ಇರತಕ್ಕಂತ ಒಂದು ತತ್ತಿಗಳನ್ನ ಇಡ್ತಾ ಹೋಗ್ತಾವ ಅಲ್ಲಿ ಆ ಒಂದು ಕಣಗಳಲ್ಲಿ. ಅದು ಕೆಲವು ಸಂದರ್ಭದಲ್ಲಿ 2 ಇರಬಹುದು, 3 ಇರಬಹುದು, 5-6 7 ತನಕ ಆ ಒಂದು ತತ್ತಿಗಳನ್ನು ನಾವು ನೋಡ್ತೇವೆ. ಇದು ನೈಸರ್ಗಿಕವಾಗಿ ಆಗ್ತಕ್ಕಂತಹ ಕ್ರಿಯೆ. ಒಂದು ಸಲ ಹೊಸ ರಾಣಿ ಆ ಒಂದರಿಂದ ಹೊರಬಂತಂದ ಸಂದರ್ಭದಲ್ಲಿ ಈ ಒಂದು ಮೂಲ ರಾಣಿ ಏನಿರ್ತದೆ ಅದು ಸುಮಾರು 40-50% ಹುಳಗಳನ್ನು ತನ್ನ ಜೊತೆಗೆ ಕರ್ಕೊಂಡು ಬೇರೆ ಜಾಗಕ್ಕೆ ಹೊರಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಒಂದ್ಸಲ ಅದು ಗೂಡಿಂದ ಹೊರಗೆ ಬಂದ್ರೆ ಈ ಹುಳಗಳನ್ನ ಕರ್ಕೊಂಡು ಸಮೀಪದಲ್ಲೇ ಒಂದು ಹತ್ತಿರ ಇರತಕ್ಕಂತ ಮರದ ಟೊಂಗೆ ಮೇಲೆ ಹೋಗಿ ಸೆಟ್ಲ್ ಆಗುತ್ತೆ. ಮೊದಲಿಗೆ ಅದನ್ನ ನಾವು ಸ್ವಾರ್ಮಿಂಗ್ ಅಂತ ಕರಿತೀವಿ. ಮೊದಲಿಗೆ ಕೂತ್ಕೊಂಡ್ಬಿಡ್ತಾವೆ, ಗೂಡು ಕಟ್ಟೋದಿಲ್ಲ, ಗೂಡು ಕಟ್ಟೋದಿಲ್ಲ, ಒಂದು 4-6 ಗಂಟೆಗಳ ಕಾಲ ಅಲ್ಲಿ ಕೂತ್ಕೊಳ್ತದೆ. ಈ ಒಂದು ಮೊದಲಿನ ಗೂಡನ್ನು ಬಿಟ್ಕೊಟ್ಟು ತಾನು ಹೊಸ ಮನೆಯತ್ತ ಹೊರಟು ಬಿಡ್ತಾಳೆ. ಹೊರಟಂತ ಸಂದರ್ಭದಲ್ಲಿ ಏನಾಗುತ್ತೆ, ಸ್ಕೌಟ್ ಬೀಸ್ ಅಂತ ಕರಿತೀವಿ ನಾವು, ಅದರೊಳಗಡೆ ಒಂದಷ್ಟು ಸ್ಕೌಟ್ ಬೀಸ್ ಇರ್ತಾವ, ಅಂದ್ರೆ ಜಾಗ ಹುಡುಕ್ಲಿಕ್ಕೆ ಅಂತೇಳಿ ಒಂದು ಗುಂಪಿನ ಹುಳಗಳು ಕಟ್ಟಬೇಕು. ಎಲ್ಲಿ ಕಟ್ಟಬೇಕು, ಎಲ್ಲಿ ಆಹಾರದ ಲಭ್ಯತೆ ಇದೆ, ಎಲ್ಲಿ ಸೇಫ್ಟಿ ಇದೆ, ತನ್ನ ರಕ್ಷಣೆ ಎಲ್ಲಿ ಚೆನ್ನಾಗುತ್ತೆ, ನೀರಿನ ಅವಶ್ಯಕತೆ ಎಲ್ಲಿದೆ, ನೀರು ಎಲ್ಲಿ ಸಿಗುತ್ತೆ, ಅಂತಹ ಎಲ್ಲ ಜಾಗಗಳನ್ನ ಹುಡುಕೊಂಡು ಬರ್ಲಿಕ್ಕೆ ಅಂತೇಳಿ ಆ ಸ್ಕೌಟ್ ಬೀಸ್ ಹೊರ ಹೋಗ್ತಾವ. ಅವು ಬರೋವರೆಗೆ ಇಲ್ಲೇ ಕೂತಿರ್ತವೆ, ಅವು ಬರೋವರೆಗೂ ಅದೇ ಜಾಗದಲ್ಲೇ ಕೂತಿರ್ತದೆ. ಅಲ್ಲಿ ಅದು ಹೋಗಿ ನೋಡ್ಕೊಂಡು ಬಂದು ಸ್ಥಳ ಪರೀಕ್ಷೆ ಎಲ್ಲ ಆದ್ಮೇಲೆ ಬಂದು ಇವುಗಳಿಗೆ ಮಾಹಿತಿ ಕೊಡ್ತಾವ. ನಂತರ ಇವುಗಳೆಲ್ಲ ಹೋಗಿ ಅಲ್ಲಿ ಹೊಸ ಒಂದು ಜೀವನವನ್ನ ಪ್ರಾರಂಭ ಮಾಡ್ತಾವ. ಹುಡ್ಕೊಂಡು ಬರ್ಬೇಕಲ್ಲ, ಪ್ರತಿಯೊಂದನ್ನು ತರ್ತಾವ. ಹೌದು, ಅದು ನ್ಯಾಚುರಲ್ ಪ್ರಕ್ರಿಯೆ, ಅದು ನಡೀತಾ ಇರ್ತದ. ಅದು ಹೋಗಿ ತಗೊಂಡ್ ಬಂದು ಹೊಸ ಒಂದು ಗೂಡಿನ ರಚನೆಯಲ್ಲಿ ತೊಡ್ಕೊಂತಾವ. ಒಂದು ವಿಷಯ ನಾವು ಗಮನಿಸಬೇಕು ಏನಂತಂದ್ರೆ, ಯಾವಾಗ ಪಾಲಾಗೋದು ಬರ್ತದೆ ಹೊಸ ರಾಣಿಗಿನ್ನೂ ಅನುಭವ ಇಲ್ಲ ಅಂತ ಹೇಳಿ ಇದ್ದ ಮನೆ ಅದಕ್ಕೆ ಬಿಟ್ಟುಕೊಟ್ಟು ತಾನು ಹೊರಗೆ ಬೇರೆ ಕಡೆ ಹೋಗುತ್ತೆ. ಇದು ದೊಡ್ಡ ಗುಣ ಅಲ್ಲ ಸರ್. ಹೌದಲ್ಲ, ಮನುಷ್ಯರಲ್ಲಿ ಹೋಲಿಸಿದ್ರೆ ಅದು ವಿರುದ್ಧವಾಗಿರ್ತದ. ಇದು ಒಂದು ಸಂದರ್ಭ. ಇನ್ನ ಅನಿರೀಕ್ಷಿತವಾಗಿ ಹಲವಾರು ಸಂದರ್ಭಗಳಲ್ಲಿ ಈ ಡಿವಿಷನ್ ಆಗ್ತದೆ ಅಂತಂದಾಗ ನಾವು ಅದನ್ನ ಬಳಕೆನೂ ಸಹಿತ ನಾವು ಮಾಡ್ಕೊಳ್ಬಹುದು. ಒಬ್ಬ ರೈತನಾಗಿ ನಾವು ಜನ ಕೃಷಿಕರಾಗಿದ್ರೆ ಯಾವಾಗ ಇದು ಡಿವೈಡ್ ಆಗ್ತದೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ಡಿವೈಡ್ ಆಗ್ತದೆ, ಪಾಲಾಗ್ತದೆ ಅಂತ ನಾವು ಹೆಂಗ್ ಗೊತ್ತಾಗತ್ತೆ. ಆ ಒಂದು ಗೂಡನ್ನ ನಾವು ಗಮನಿಸ್ತಾ ಇದ್ರೆ ಅಲ್ಲಿ ಗಂಡು ಹುಳಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಗಂಡು ಹುಳಗಳ ಸಂಖ್ಯೆ ಹೆಚ್ಚಳವಾಗುತ್ತೆ, ಆಹಾರ ಸಮೃದ್ಧಿಯಾಗಿ ತುಂಬಿರ್ತದೆ. ಅಂತ ಸಂದರ್ಭದಲ್ಲಿ ಗಂಡು ಹುಳಗಳ ಸಂಖ್ಯೆ ಜಾಸ್ತಿ ಆದ್ರೆ ರಾಣಿ ಕಣಗಳು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ರಾಣಿ ಕಣ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ಅದು ಡಿವೈಡ್ ಆಗ್ಲಿಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ. ಸರಿ, ನಮಗೆ ರಾಣಿ ಕಣ ಬೆಳೀಲಿದ್ದು ಹೆಚ್ಚಿಗಾಗುತ್ತೆ ಅಂತ ಹೆಂಗ್ ಗುರುತಾಗಬೇಕು? ಅದನ್ನ ನಾವು ಜೇನು ಕೃಷಿಕರು ಅದನ್ನ ಪ್ರತಿ ನಿತ್ಯ ಗಮನಿಸ್ತಾ ಇರಬೇಕು. ಆ ಒಂದು ಗೂಡಿನ ಕೆಳಭಾಗದಲ್ಲಿ ರಾಣಿ ಕಣಗಳ ರಚನೆ ಆಗ್ತಾ ಇದೆಯಾ ಅಂತೇಳಿ ಗಮನಿಸ್ತಾ ಇರಬೇಕು. ಅದರ ಒಂದು ಪ್ರಯೋಜನವನ್ನು ನಾವು ಅವಾಗ ಪಡ್ಕೊಳ್ಬಹುದು. ಅಂತ ಒಂದು ಸಂದರ್ಭದಲ್ಲಿ ಆ ಕೃಷಿಕರೇ ಮುನ್ನುಗ್ಗಿ ಆ ಒಂದು ಗೂಡನ್ನ ನಾವು 2 ವಿಂಗಡಣೆ ಮಾಡಿ ಭಾಗ ಮಾಡಿದ್ರೆ, ಅಂದ್ರೆ ಅರ್ಧ ಹುಳ ಒಂದರಲ್ಲಿ ಅರ್ಧ ಹುಳ ಇನ್ನೊಂದರಲ್ಲಿ ಪೆಟ್ಟಿಗೆಯಲ್ಲಿ ಮಾಡಿ ಅದನ್ನ ದೂರ ಇಟ್ಟಂತ ಸಂದರ್ಭದಲ್ಲಿ ನಾವು ಅದನ್ನ 2 ಪೆಟ್ಟಿಗೆಯಾಗಿ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಸರಳವಾಗಿ ನಾವು 2 ಪೆಟ್ಟಿಗೆಯನ್ನು ನಾವು ಮಾಡ್ಕೊಳ್ಬಹುದು. ಅವಾಗ ಅದಕ್ಕೂ ಸಹ ಸ್ಥಳಾವಕಾಶ ಜಾಸ್ತಿ ಸಿಗುತ್ತೆ, ಡಿವಿಷನ್ ಆಗೋದು ತಪ್ಪುತ್ತೆ, ಹೊಸ ರಾಣಿ ಸೃಷ್ಟಿಯಾಗಿ ಬಿಡುತ್ತದೆ. ತಕ್ಷಣ ನಮ್ಮಲ್ಲಿ 2 ಗೂಡುಗಳು ಅಥವಾ 2 ಕುಟುಂಬಗಳು ನಮಗೆ ದೊರೀತಾವ. ಇನ್ನ ಕೆಲವು ಸಂದರ್ಭದಲ್ಲಿ ನಮಗೆ ಗೊತ್ತಿರಲಾರದಂಗೆ ಈ ಒಂದು ಕುಟುಂಬ ಪಾಲಾಗಿ ಬಂದು ನಮ್ಮ ಹತ್ರದಲ್ಲೆಲ್ಲೋ ಒಂದು ಮರದ ಟೊಂಗೆಯ ಮೇಲೆ ಕೊಂಬೆ ಮೇಲೆ ಕೂತಿರುವಂತ ಸಂದರ್ಭ ಇರುತ್ತೆ. ಅದನ್ನ ನಾವು ಗಮನಿಸ್ಕೊಂತ ಇದ್ರೆ ನಮ್ಮ ಹೊಲದ ಸುತ್ತಮುತ್ತ ಈ ಒಂದು ಟೈಮ್ನಲ್ಲಿ, ಅಂದ್ರೆ ಸಾಧಾರಣವಾಗಿ ಇದಾಗಬೇಕಂತ ಹೇಳಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳಲ್ಲೇ ಜಾಸ್ತಿ ಆಗೋದು, ಪಾಲಾಗೋದು. ಯಾಕಂದ್ರೆ ಈಗ ಯಥೇಚ್ಛವಾಗಿ ಜೇನು ತುಪ್ಪ ಸಂಗ್ರಹಣೆ ಆಗ್ತಾ ಇರ್ತದೆ, ಹುಳುಗಳ ಸಂಖ್ಯೆ ಸಾಕಷ್ಟು ವೃದ್ಧಿಯಾಗಿರ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಡಿವಿಷನ್ ಆಗೋದು ಬಹಳಷ್ಟು. ಸೊ ಈ ಒಂದು ಕಾಲದಲ್ಲಿ ಕೃಷಿಕರು ಬಹಳ ಎಚ್ಚರಿಕೆಯಿಂದ ಇದ್ದು ಆ ಒಂದು ಹೊಲದ ಸುತ್ತಮುತ್ತ ಮರಗಳ ಮೇಲೆ ಗಮನಿಸ್ಕೊಂತ ಇದ್ರೆ ಈ ಕುಟುಂಬ ಬೇರೆಯಾಗಿ ಬಂದು ಕೊಂಬೆಗಳ ಮೇಲೆ ಕೂತ್ಕೊಳ್ಳುವಂತದ್ದು ಅಥವಾ ಹಾರ್ಕೊಂಡ್ ಬರ್ತಕ್ಕಂಥದ್ದನ್ನು ಗಮನಿಸಿದ್ರೆ ಅವು ಯಾವುದೋ ಒಂದು ಕೊಂಬೆ ಮೇಲೆ ಕೂತಗೊಂಡಾಗ ಅವುಗಳನ್ನ ಸಂಗ್ರಹಣೆ ಮಾಡಿ ಪೆಟ್ಟಿಗೆ ಒಳಗೆ ಹಾಕಿಟ್ಕೊಂಡು ಅದನ್ನ ರಕ್ಷಣೆ ಮಾಡ್ಕೊಳ್ಬಹುದು. ಸರ್, ಸಂಗ್ರಹಣೆ ಹೆಂಗ್ ಮಾಡ್ಕೊಳ್ಳಕಾಗುತ್ತೆ? ಯಾಕಂದ್ರೆ ಏನೋ ಮಾಡಿದ್ರೆ ಕೈ ಹಾಕಿದ್ರೆ ಕಡದ್ ಬಿಡ್ತವೆ, ಅವುಗಳ ಸಂಗ್ರಹಣೆ ಮಾಡಿ ನಮ್ ಪೆಟ್ಟಿಗೆ ಒಳಗೆ ತರೋದು ಹೆಂಗೆ? ಅದು ಒಂದು ಸೂಕ್ಷ್ಮವಾದಂತ ಕೆಲಸ. ಮೊದಲನೇದಾಗಿ ಏನಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ್ದಾದ್ರು ಒಂದು ಈಗಾಗಲೇ ನಮ್ಮ ಹತ್ರ ಇರತಕ್ಕಂತಹ ಜೇನು ಕುಟುಂಬದಿಂದ ಮೊಟ್ಟೆ ಮರಿಗಳು ಇರತಕ್ಕಂತಹ ಒಂದು ತಟ್ಟನ್ನ ಒಂದು ಹೊಸ ಪೆಟ್ಟಿಗೆ ಒಳಗೆ ಇಟ್ಟು ಅಲ್ಲಿಗೆ ಆ ಒಂದು ಹಾರಕೊಂಡು ಬಂದಿರತಕ್ಕಂತಹ ಹಳೆ ರಾಣಿಯನ್ನ ಹಿಡಿದು ಈ ಗೂಡಿನಲ್ಲಿ ಇಟ್ಟಾಗ ಬೇರೆ ಕೆಲಸಗಾರ ಹುಳುಗಳು ಸಹಿತ ಸೇರ್ಕೊಂಡ್ಬಿಡ್ತಾವ. ಆದ್ರೆ ಇಲ್ಲಿ ನಮಗೊಂದು ಭಯ ಇದೆ, ನೀವು ಹೇಳದಂಗೆ ಈಗ ಕಡಿತದ ಚುಚ್ಚುತ್ತದೆ ಅನ್ನೋ ಭಯ ಇರ್ತದೆ. ಖಂಡಿತ ಹಾಗೇನು ಆಗೋದಿಲ್ಲ. ಅದು ಈ ತುಳುವೆ ಜನರಲ್ಲಿ ನೀವು ತಾಳ್ಮೆಯಿಂದ ಅದ್ರ ಜೊತೆ ವ್ಯವಹರಿಸಿದಾಗ ಈ ಚುಚ್ಚೋದು ಇರೋದಿಲ್ಲ, ಅಥವಾ ಒಂದೆರಡು ಮೂರು ಚುಚ್ಚಿದ್ರು ಸಹಿತ ನಮಗೇನಾದ್ರಿಂದ ಜೀವಹಾನಿಯನ್ನು ಇರೋದಿಲ್ಲ. ಹಾಗಾಗಿ ಬಹಳ ತಾಳ್ಮೆಯಿಂದ ಅದನ್ನ ನೋಡಿದಾಗ ರಾಣಿ ಒಂದನ್ನ ನಾವು ಹಿಡಲಿಕ್ಕೆ ಸಫಲರಾದ್ವಿ ಅಂತ ಹೇಳಿದ್ರೆ ಇಡೀ ಕುಟುಂಬ ನಮ್ಮ ಒಂದು ಹತೋಟಿಗೆ ಬರ್ತದೆ. ಹೌದು, ಇದನ್ನ ನಾವು ಆ ರಾಣಿಯನ್ನ ಗಮನಿಸಿದ ತಕ್ಷಣ ಅದಕ್ಕೆ ರಾಣಿ ಪಂಜರ ಅಂತ ಇರ್ತದೆ. ರಾಣಿ ಪಂಜರದೊಳಗೆ ಅದನ್ನ ತೂರಿಸಿ ನಾವು ಈ ಪೆಟ್ಟಿಗೆ ಈ ಮೊಟ್ಟೆ ಮರಿಗಳಿರ್ತಕ್ಕಂತಹ ಕಡೆ ಬರ್ತಾವ, ಅಲ್ಲಿ ಮೊಟ್ಟೆ ಮರಿಗಳಿರೋದ್ರಿಂದ ಅದನ್ನ ಬಿಟ್ಟು ಹೋಗೋದಕ್ಕೆ ಅವು ಮನಸ ಮಾಡೋದಿಲ್ಲ, ಅಲ್ಲೇ ಸೆಟ್ಲ್ ಆಗೋದನ್ನ ನಾವು ಕಾಣಬಹುದು. ಇದು ಒಂದು ದಾರಿಯನ್ನ ಈ ಒಂದು ವಿಂಗಡಣೆಯಾದಂತಹ ಕುಟುಂಬವನ್ನ ನಾವು ಪಡ್ಕೊಳ್ತಕ್ಕಂತಹ ಒಂದು ವಿಧಾನ ಇದು ಒಂದು ಸಂದರ್ಭದಲ್ಲಿ. ಇನ್ನ ನಾವು ಗಮನಿಸಿದಾಗ ಈ ಒಂದು ಡಿವಿಷನ್ ಆಗುತ್ತೆ ಅಂತ ಹೇಳಿದಾಗ ಸಾಧಾರಣವಾಗಿ ರಾಣಿ ಕಣಗಳು ಗೂಡಿನ ಕೆಳಭಾಗದಲ್ಲೇ ಇರುತ್ತೆ. ಆದ್ರೆ ಯಾವುದೇ ಸನ್ನಿವೇಶದಲ್ಲಿ ಆಕಸ್ಮಿಕವಾಗಿ ಈ ರಾಣಿ ತೀರ್ಕೊಂಡಂತ ಸಂದರ್ಭದಲ್ಲಿ ಕೆಳಗಡೆನೆ ರಾಣಿ ಕಣ ಬರಬೇಕಂತಿಲ್ಲ, ಪಕ್ಕದಲ್ಲಿ ಅಂದ್ರೆ ಸೈಡ್ನಲ್ಲಿ ಸಹಿತ ಬರುವಂತಹ ಸನ್ನಿವೇಶಗಳಿರುತ್ತೆ. ಅದನ್ನ ಎಮರ್ಜೆನ್ಸಿ ಕ್ವೀನ್ಸೆಲ್ ಅಂತ ಕರಿತೀವಿ. ಅವು ತಕ್ಷಣಕ್ಕೆ ಯಾವುದು ಲಭ್ಯ ಇರುತ್ತೆ ಅದೇ ಕ್ವೀನ್ಸೆಲ್ ಅನ್ನೇ ಉಬ್ಬಿಸಿ ರಾಣಿ ಕಣವಾಗಿ ಪರಿವರ್ತನೆಯನ್ನ ಕೆಲಸಗಾರ ಹುಳುಗಳು ಮಾಡಿಕೊಳ್ತವೆ. ಅದು ಆಕಸ್ಮಿಕ ಸನ್ನಿವೇಶಗಳಲ್ಲಿ ಮಾತ್ರ ಇದನ್ನ ನಾವು ನೋಡಬಹುದು. ಇನ್ನ ಈಗ 5-6 ಅಥವಾ 7 ರಾಣಿ ಕಣಗಳು ಬಂದಾಗ ಅವುಗಳನ್ನು ಸಹಿತ ನಾವು ಸದ್ಬಳಕೆ ಮಾಡ್ಕೋಬಹುದು. ನಮ್ಮಲ್ಲಿ ಹೆಚ್ಚು ಕುಟುಂಬಗಳಿದ್ದರೆ, ಜೇನು ಕುಟುಂಬಗಳಿದ್ರೆ ಅವುಗಳನ್ನ ನಾವೇ ವಿಂಗಡಣೆ ಮಾಡಿ ಒಂದೊಂದು ರಾಣಿ ಕಣವನ್ನ ಒಂದೊಂದು ಗೂಡಿನಲ್ಲಿ ಇಟ್ಟರೆ ಹೊಸ ರಾಣಿಗಳು ಆ ಗೂಡಿನಲ್ಲಿ ಬೇಗ ಅಭಿವೃದ್ಧಿಗೊಂಡು ಅವುಗಳು ಸಹಿತ ಒಂದೊಂದು ಸ್ವತಂತ್ರವಾಗಿ ಒಂದೊಂದು ಕುಟುಂಬಗಳಾಗೋದನ್ನ ನಾವು ಗಮನಿಸಬಹುದು. ಅಂದ್ರೆ ಹೆಚ್ಚೆಚ್ಚು ಗೂಡುಗಳನ್ನ ನಾವು ತಯಾರು ಮಾಡಿಕೊಳ್ಳಿಕ್ಕೆ ನಮ್ಗೆ ಅದರಿಂದ ಸಾಧ್ಯ ಇದೆ, ಅನುಕೂಲ ಆಗ್ತದೆ, ಅನುಕೂಲ ಆಗುತ್ತೆ. ಅವಾಗ ಹೆಚ್ಚೆಚ್ಚು ನಾವು ಜೇನು ಉತ್ಪನ್ನವನ್ನು ಜಾಸ್ತಿ ಮಾಡ್ಕೊಳ್ಬಹುದು, ನಮ್ಮಲ್ಲಿರತಕ್ಕಂತ ಕುಟುಂಬಗಳನ್ನು ವೃದ್ಧಿ ಮಾಡ್ಕೋಬಹುದು, ಅದು ಸಹಿತ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ನಾವು ಆ ರಾಣಿ ಹೊರಬರಕ್ ಬಿಟ್ವಿ ಅಂತ ಹೇಳಿದ್ರೆ ಉಳಿದ ರಾಣಿಗಳನ್ನ ಸಾಯಿಸ್ತದೆ, ಅದರ ಬದಲು ನಾವೇ ಅದು ಹೊರ ಬರುವಂತಹ ಸನ್ನಿವೇಶಗಳು ಉಳಿದಿದ್ದನ್ನ ತೆಗೆದು ಬಿಟ್ಟು ಬೇರೆದಕ್ಕೆ ನಾವು ಬಳಕೆ ಮಾಡ್ಕೊಂಡು ಅದಕ್ಕೆ ಗ್ರಾಫ್ಟಿಂಗ್ ಅಂತೀವಿ, ಕ್ವೀನ್ ಸೆಲ್ ಗ್ರಾಫ್ಟಿಂಗ್ ಅಂತ ಕರಿತೀವಿ, ಅಥವಾ ಕಸಿ ಮಾಡೋದು ಅಂತ ಕರಿತೀವಿ. ಬೇರೆ 2 ಅಥವಾ 3 ಫ್ರೇಮ್ ಬರೇ ಮೊಟ್ಟೆ ಮರಿಗಳಿರ್ತಕ್ಕಂಥ ಫ್ರೇಮ್ ತಗೊಂಡು ಒಂದು ರಾಣಿ ಕಣವನ್ನ ಅದ್ರ ಮೇಲೆ ಇಟ್ಟು ಬಿಟ್ರೆ ಆ ಹುಳಗಳೆಲ್ಲ ಸೇರಿ ಅದನ್ನ ರಾಣಿಯಾಗಿ ಪರಿವರ್ತನೆ ಮಾಡ್ಕೊಳ್ತಾವ. ಅಂದ್ರೆ ಒಟ್ಟೆ ಈ ಕೆಲಸಗಾರ ಹುಳುಗಳ ಕರ್ತವ್ಯ ಬಹಳ ಮುಖ್ಯ ಇದೆ. ಈಗ ಆಹಾರ ಎಷ್ಟು ಕೊಡಬೇಕು, ಯಾವಾಗ ಎಷ್ಟು ಕೊಡಬೇಕು, ಎಲ್ಲವನ್ನ ನಿರ್ಧಾರ ಅವೇ ತಗೊಳ್ಳುವಂತದ್ದು ಬಹಳ ಕುತೂಹಲಕಾರಿಯಾಗಿರುವಂತಹ ವಿಷಯ. ರಚನೆ ಇನ್ನೊಂದೀಗ ಈ ಒಂದು ಗೂಡು ಪಾಲಾಯ್ತು ಅಂತಂದ್ರೆ ನೀವು ಆಗಲೇ ಹೇಳಿದಂಗ ಸಂಖ್ಯೆ ಹೆಚ್ಚಾಗ್ತದೆ, ಜೇನು ತುಪ್ಪದ ಉತ್ಪಾದನೆ ಜಾಸ್ತಿ ಆಗ್ತಾ ಬಂತು. ಇನ್ನು ಪಾಲಾಗದೆ ಇರುವಂಗ ನಾವೇನಾದ್ರೂ ನೋಡಿ ಗೂಡಿನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಂಗೆ? ಪಾಲಾಗದೆ ಇರಬೇಕಂತೇಳಿದ್ರೆ ನಾನಾಗ್ಲೇ ಹೇಳದಂಗೆ ಹೆಚ್ಚುವರಿ ಆಗಿದ್ದನ್ನ ನಾವೇ ವಿಂಗಡಣೆ ಮಾಡಿ ಬೇರೆ ಒಂದು ಪೆಟ್ಟಿಗೆಗೆ ವರ್ಗಾವಣೆ ಮಾಡಿಕೊಂಡ್ರೆ ಕುಟುಂಬವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅಥವಾ ಇರೋ ಪೆಟ್ಟಿಗೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಅದಕ್ಕೆ ಸ್ಥಳಾವಕಾಶ ಕಡಿಮೆ ಆಗ್ತಾ ಇರುತ್ತೆ, ಹಾಗಾಗಿ ಅದು ವಿಭಾಗ ಹೊಂದಲಿಕ್ಕೆ ಹೋಗ್ತಾ ಇರುತ್ತೆ. ಅದನ್ನ ನಾವು ತಪ್ಪಿಸ್ಬೇಕಂತ ಹೇಳಿದ್ರೆ ನಾವೇ ಡಿವಿಷನ್ ವೈಯಕ್ತಿಕವಾಗಿ ನಾವೇ ಮಾಡಿಬಿಡೋದು, ಅದು ಬರೋದಕ್ಕೆ ಮುಂಚೆ ನಾವೇ ಮಾಡಬೇಕಾಗತ್ತೆ. ಸರ್, ಈ ಪಾಲಾದ ಒಂದು ಗೂಡಿನ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಅಲ್ಲ ಸರ್? ಹೌದು, ಪಾಲಾದಾಗ ಏನಾಗುತ್ತೆ, ಏಕಾಏಕಿ ಆ ಕುಟುಂಬ ಪಾಲಾಗಿರುತ್ತದೆ, ಅವುಗಳಲ್ಲಿ ಕೆಲಸದ ಹಂಚಿಕೆ ಇನ್ನೂ ಆಗಿರೋದಿಲ್ಲ, ಬ್ಯಾಲೆನ್ಸ್ ಕರೆಕ್ಟ್ ಇರೋದಿಲ್ಲ, ಅವಾಗ ನಾವೇನಾಗುತ್ತೆ ಸ್ವಲ್ಪ ಅದನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಅಂತ ಒಂದು ಕುಟುಂಬವನ್ನು ಸ್ವಲ್ಪ ಎಚ್ಚರಿಕೆ ಕೊಟ್ಟು ನೋಡ್ಕೋಬೇಕಾಗತ್ತೆ. ಪಾಲಾದಂತಹ ಸಂದರ್ಭದಲ್ಲಿ ಅವುಗಳಿಗೆ ಸ್ವಲ್ಪ ವಿಶೇಷವಾಗಿ ಸಕ್ಕರೆ ದ್ರಾವಣವನ್ನು ಕೊಟ್ಟು ನಾವು ಒಂದು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಅಂದ್ರೆ ಏನು ಉಪಯೋಗ ಇತ್ತು ಸರ್? ಮೊದಲನೇದಾಗಿ ಒಂದು ಶಕ್ತಿ ಬರ್ತದೆ, ಎರಡನೇದಾಗಿ ಆಹಾರ ಹುಡುಕ್ಲಿಕ್ಕೆ ಹೆಚ್ಚು ಶ್ರಮ ವ್ಯರ್ಥ ಮಾಡೋದಿಲ್ಲ, ಅವು ಒಂದು ಕುಟುಂಬವನ್ನ ಮತ್ತೆ ಕಟ್ಟಲಿಕ್ಕೆ ಸಹಕಾರಿಯಾಗತ್ತೆ. ಇದನ್ನ ನಾವು ಅಲ್ಲಿ ಗಮನಿಸಬಹುದು. ಇನ್ನ ಬಹಳ ಮುಖ್ಯವಾಗಿ ಈ ಒಂದು ಜೇನನ್ನ ಕುಟುಂಬ ನಾವು ಆ ಒಂದು ಡಿವಿಷನ್ ಆಗ್ತಾ ಇದೆ, ಇದು ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಏನು ಎಚ್ಚರಿಕೆ ತಗೋಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಅದಕ್ಕೇನಾದ್ರೂ ಆಹಾರದ ಕೊರತೆ, ಕೆಲವು ಸಲ ಆಹಾರದ ಕೊರತೆಯಿಂದ ಹೋಗುತ್ತೆ ಅಂತ ಹೇಳಿದೆ ನಾನು. ಆಹಾರದ ಕೊರತೆ ಆಗಲಾರದಂಗೆ ಅವಕ್ಕೆ ಈ ಒಂದು ಸಕ್ಕರೆಯ ಒಂದು ಪಾಕವನ್ನ ನಾವು ಕೊಡಬೇಕಾಗತ್ತೆ, ಇದು ಬಹಳ ಮುಖ್ಯ ಆಗುತ್ತೆ. ಎರಡನೇದಾಗಿ 2-3 ದಿವಸಕ್ಕೊಂದ್ಸಲಿ ಅದನ್ನ ನಾವು ನೋಡಿ ರಾಣಿ ಕಣಗಳೇನಾದ್ರೂ ಬರ್ತಾ ಇದ್ರೆ ಆ ಕಣಗಳನ್ನ ಕತ್ತರಿಸಿ ತೆಗಿಬೇಕು, ಅದು ಡಿವಿಷನ್ ಆಗೋದನ್ನ ಅವಾಯ್ಡ್ ಮಾಡ್ತದೆ. ಅಂದ್ರೆ ರಾಣಿ ಸೆಲ್ ಬರ್ತಾ ಇದ್ರೆ ಅದನ್ನ ಅಲ್ಲಲ್ಲೇ ತೆಗಿತಕ್ಕಂತಹ ಒಂದು ಕೆಲಸವನ್ನ ಸಹಿತ ನಾವು ಮಾಡಬೇಕಾಗತ್ತೆ. ಇದನ್ನ ಮಾಡೋದ್ರಿಂದ ಡಿವಿಷನ್ ಅವಾಯ್ಡ್ ಆದಂಗ ಆಗುತ್ತೆ. ಮೂರನೇದಾಗಿ ಅದರ ಆಹಾರ ಅಥವಾ ಅದಕ್ಕೆ ಸೇಫ್ಟಿ ಇರಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಪ್ರದೇಶಕ್ಕೆ ಅದನ್ನ ಪೆಟ್ಟಿಗೆಯನ್ನ ವರ್ಗಾವಣೆ ಮಾಡತಕ್ಕಂಥದನ್ನ ಬಹಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿರುತ್ತದ್ದು, ಯಾವಾಗ ಪಾಲಾಗ್ತದೆ, ನೀವು ಹೇಳಿದ್ರೆ ರಾಣಿ ತನ್ನ ಎಲ್ಲ ಸಂಗಾತಿಗಳನ್ನ ತಗೊಂಡು ಒಂದು ಗಿಡದ ಮೇಲೆ ಹೋಗಿ ಕೂಡ್ತದೆ, ಆಮೇಲೆ ಕೆಲವೊಂದು ಹುಳಗಳು ಏನಂತಂದ್ರೆ ಹುಡುಕಾಡ್ಕೊಂಡು ಹೋಗ್ತವೆ ಎಲ್ಲಿ ನಮಗೆ ಗೂಡು ಕಟ್ಟಲಿಕ್ಕೆ ಒಳ್ಳೆ ಜಾಗ ಇದೆ ಅಂತೆ. ಹೌದು, ಈ ಯಾವಾಗ ಟೊಂಗೆ ಮೇಲೆ ಒಂದು ಕಟ್ತವೆ ಅಂತಂದ್ರೆ ಆ ಟೊಂಗೆ ಗಟ್ಟಿದನೋ ಇಲ್ಲೋ ಆ ಟೊಂಗೆ ಮೇಲೆ ನಮ್ಗೆ ಗೂಡು ಕೂತ್ಕಂತದೋ ಇಲ್ಲ ಕೂಡ್ಕೊಳ್ತಿಲ್ಲ, ಇದನ್ನ ಹೆಂಗ್ ನಿರ್ಧಾರ ಮಾಡ್ತೇವೆ ಸರ್? ಸರ್, ಇದು ಬಹುಶಃ ಅವಕ್ಕೆ ಪ್ರಕೃತಿ ನೀಡಿರತಕ್ಕಂತ ವರ, ಅದರಲ್ಲಿ ನಮ್ಮ ಪಾತ್ರ ಏನು ಇರೋದಿಲ್ಲ. ಇಲ್ಲಿ ಏನಾಗುತ್ತೆ, ಬಹಳ ಮುಖ್ಯವಾಗಿ ಕೆಲವು ಸಂದರ್ಭದಲ್ಲಿ ನಾವು ಈ ಡಿವಿಷನ್ ಆಗ್ತಕ್ಕಂತ ಕಾಲದಲ್ಲಿ ನಾನಾಗ್ಲೇ ಹೇಳಿದೆ, ರಾಣಿಗೆ ವಯಸ್ಸಾದ್ರೂ ಸಹಿತ ಪಾಲಾಗುತ್ತೆ. ಹೌದು, ಅಂತ ಸಂದರ್ಭದಲ್ಲಿ ನಾವು ಅದನ್ನ ಪಾಲಾಗದಿದ್ದಂಗೆ ತಪ್ಪಿಸಬೇಕಂತ ಹೇಳಿದ್ರೆ ಹಳೆ ರಾಣಿಯನ್ನ ನಾವೇ ತೆಗಿಬೇಕಾಗತ್ತೆ. ಅಂತಹ ಒಂದು ಗೂಡಿನಿಂದ ಹಳೆ ರಾಣಿಯನ್ನು ತೆಗೆದು ಹೊಸ ರಾಣಿ ಉತ್ಪಾದನೆ ಆಗಲಿಕ್ಕೆ ಸಹಕಾರ ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯ. ಅಂದ್ರೆ ಯಾವುದೇ ಒಂದು ಗೂಡಲ್ಲಿ ಆಹಾರ ಚೆನ್ನಾಗಿ ಸಿಗ್ತಾ ಇದೆ, ಆದ್ರೆ ಮೊಟ್ಟೆ ಮರಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾವು ಗಮನಿಸ್ತಾ ಇರ್ತೀವಿ, ಗೂಡನ್ನ ಗಮನಿಸ್ತಾ ಇರ್ತೀವಿ, ಆಹಾರ ಇದೆಪ್ಪ ಆದರೂ ಸಹಿತ ಅಲ್ಲಿ ಮೊಟ್ಟೆಗಳು ಬರ್ತಾ ಇಲ್ಲ, ಅಂದ್ರೆ ರಾಣಿದೇನೋ ಡಿಫೆಕ್ಟ್ ಇದೆ, ಅಲ್ಲೇನೋ ಸಮಸ್ಯೆ ಇದೆ. ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕಾಗುತ್ತೆ, ನಾವು ಹಳೆ ರಾಣಿಯನ್ನ ತೆಗೆದು ಬಿಟ್ರೆ, ಗಂಡು ನೊಣಗಳಿರತಕ್ಕಂತಹ ಸಂದರ್ಭದಲ್ಲಿ ರಾಣಿಯನ್ನ ತೆಗೆದ್ರೆ ಹೊಸ ರಾಣಿಯ ಕಣಗಳು ಸೃಷ್ಟಿಯಾಗ್ತವೆ. ಅಂತಹ ಸಂದರ್ಭದಲ್ಲಿ ಮತ್ತೆ ಆ ಗೂಡು ಪಾಲಾಗೋದ್ರಿಂದ ತಪ್ಪಿಸಿಕೊಂಡು ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ. ಬದ್ರಿ ಪ್ರಸಾದ್, ಕೆಲವೊಂದ್ಸಲ ಜೇನುಗೂಡು ವೀಕ್ ಆಗಿಬಿಡ್ತದೆ, ಆ ವೀಕ್ ಆಗಿರುವಂತಹ ಜೇನುಗೂಡನ್ನ ಮತ್ತೆ ನಾವು ಸ್ಟ್ರಾಂಗ್ ಮಾಡಲಿಕ್ಕೆ ಅಥವಾ ಯುನೈಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಕೆಲವು ಸಂದರ್ಭಗಳಲ್ಲಿ ಈಗ ಅನಿರೀಕ್ಷಿತವಾಗಿ ಕುಟುಂಬ ಪಾಲಾದಾಗ ಒಂದು ಕುಟುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಇನ್ನೊಂದು ಕುಟುಂಬಕ್ಕೆ ಆ ಒಂದು ಕಾರ್ಯಕರ್ತರ ಸಂಖ್ಯೆ ಅಂದ್ರೆ ಕೆಲಸಗಾರ ಹುಳುಗಳ ಸಂಖ್ಯೆ ಕಡಿಮೆ ಆಗಬಹುದು ಅನಿರೀಕ್ಷಿತವಾಗಿ. ಎಷ್ಟು ಬೇಕೋ ಅಷ್ಟು ಆಗೋದಿಲ್ಲ, ಅಥವಾ ಹೊಸದಾಗಿ ಬರತಕ್ಕಂತ ರಾಣಿ ಅಷ್ಟೊಂದು ಚೆನ್ನಾಗಿ ಶಕ್ತಿಯುತವಾಗಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಮೊಟ್ಟೆ ಅಥವಾ ಮರಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಕುಟುಂಬ ಬಹಳ ವೀಕ್ ಆಗ್ತಾ ಇರುತ್ತೆ. ಯಾವಾಗ ವೀಕ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವುಗಳ ನಿತ್ಯ ನೈನ ಕಾರ್ಯಗಳನ್ನ ಸಫಲವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಥವಾ ಅಂತ ಒಂದು ವೀಕ್ ಆದಂತ ಕುಟುಂಬಗಳಿಗೆ ಈ ಒಂದು ಜೇನು ಅಥವಾ ಮೇಣ ಪತಂಗದ ಒಂದು ಹಾವಳಿ ಜಾಸ್ತಿ ಆಗಿಬಿಡುತ್ತದೆ. ಆ ಮೇಣದ ಪತಂಗ ಬಂದಾಗ ಇರತಕ್ಕಂತ ಹುಳುಗಳು ಸಹಿತ ಅಲ್ಲಿ ನಿಲ್ಲಲಿಕ್ಕೆ ಅಥವಾ ಉಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕಾಗತ್ತೆ, ನಾವು ಅಂತಹ ಕುಟುಂಬಗಳನ್ನ ಅದನ್ನ ಶಕ್ತಿಯುತ ಅಥವಾ ಬಲವರ್ಧನೆಗೊಳಿಸಬೇಕಾಗತ್ತೆ. ಆಹಾರದ ಕೊರತೆಯಿಂದ ಏನಾದರೂ ಆತರ ಆಗ್ತಾ ಇದೆ ಅಂತ ಕಂಡು ಬಂದ್ರೆ ಕೃತಕವಾಗಿ ನಾವು ಆಹಾರವನ್ನ ಕೊಡಬೇಕಾಗುತ್ತೆ. ಅಂದ್ರೆ ಮೊದಲನೇದಾಗಿ ನಾವು ಸಕ್ಕರೆ ಪಾಕವನ್ನ ಕೊಡ್ತಕ್ಕಂಥದ್ದು, ಎರಡನೇದು ಪರಾಗದ ಸಮಸ್ಯೆ ಏನಾದರೂ ಕಂಡು ಬಂದ್ರೆ ಬೇರೆ ಯಾವ್ದಾದ್ರು ಒಂದು ಹೆಜ್ಜೇನಿನ ಹುಟ್ಟಿನಿಂದ ಒಂದು ಸಂಗ್ರಹಣೆ ಮಾಡಿರತಕ್ಕಂತಹ ಒಂದು ಪರಾಗವನ್ನ ಸೋಯಾ ಒಂದು ಹಿಟ್ಟಿನ ಜೊತೆಗೆ ಮಿಶ್ರಣಗೊಳಿಸಿ ಅದನ್ನ ನಾವು ಕೃತಕವಾಗಿ ಪರಾಗವನ್ನ ನೀಡತಕ್ಕಂಥದ್ದು. ಅಂತ ಒಂದು ಅದನ್ನ ಉಂಡೆಗಳನ್ನಾಗಿ ಮಾಡಿ ನಾವು ಅದನ್ನ ಕೊಡಬೇಕಾಗತ್ತೆ. ಹೊರಗಡೆ ಆ ಒಂದು ದ್ವಾರದ ಮುಖಾಂತರ ಅಥವಾ ಬಾಗಿಲಿನ ಹತ್ತಿರ ನಾವು ಅದನ್ನ ಇಟ್ಟರೆ ಅವು ತಗೊಳ್ತಾವ, ಅದನ್ನ ಬಲವರ್ಧನೆಗೊಳಿಸಬಹುದು ಆಹಾರದ ಕೊರತೆಯಿಂದಾಗಿದ್ರೆ. ಕೆಲವು ಸಲ ಆದ್ರೆ ಹುಳಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿರುತ್ತೆ, ಆದರೂ ಸಹಿತ ಅದು ಮುಂದುವರಿಲಿಕ್ಕೆ ಆಗೋದಿಲ್ಲ ಅಂತ ನಮಗೇನಾದ್ರೂ ಅನಿಸಿದ್ರೆ ಅದನ್ನ ಈಗಾಗಲೇ ಚೆನ್ನಾಗಿರತಕ್ಕಂತಹ ಪೆಟ್ಟಿಗೆ ಜೊತೆಗೆ ವಿಲೀನಗೊಳಿಸಬಹುದು. ಇದು ಬಿಟ್ಟ ತಕ್ಷಣ ಅವು ಒಂದಕ್ಕೊಂದು ಸೇರೋದಿಲ್ಲ, ಮೊದಲಿಗೆ ಅವುಗಳಿಗೆ ಒಂದು ಸಂವಹನ ವ್ಯವಸ್ಥೆ ಮಾಡಬೇಕಾಗತ್ತೆ. ಅಂದ್ರೆ ಏನಾಗುತ್ತೆ, ಈಗಾಗಲೇ ಇರತಕ್ಕಂತಹ ಪೆಟ್ಟಿಗೆಯನ್ನ ಮೇಲ್ಭಾಗದ ಮುಚ್ಚಳವನ್ನ ತೆಗೆದು ಅದರ ಮೇಲ್ಗಡೆ ಈ ಒಂದು ವೃತ್ತಪತ್ರಿಕೆಯ ಒಂದು ಹಾಳೆಯನ್ನ ಹಾಕಬೇಕು. ಹಾಳೆಯ ಎರಡೂ ಬದಿಗೆ ಸ್ವಲ್ಪ ಜೇನು ತುಪ್ಪವನ್ನ ಸವರಿ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನ, ಅಂದ್ರೆ ಈ ಒಂದು ಗುಂಡು ಪಿನ್ ಅಥವಾ ಇದನ್ನ ತಗೊಂಡು ಸಣ್ಣ ಸಣ್ಣ ರಂಧ್ರಗಳನ್ನ ಚುಚ್ಚಬೇಕಾದಕ್ಕೆ. ಚುಚ್ಚಿದ ನಂತರ ಅದರ ಮೇಲ್ಗಡೆ ಈ ಒಂದು ವೀಕ್ ಆಗಿರ್ತಕ್ಕಂತ ಒಂದು ಗೂಡನ್ನ ಅದರ ಮೇಲ್ಗಡೆ ಇರಿಸಬೇಕು, ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಬೇಕು. ಅಂದ್ರೆ ಏನಾಗುತ್ತೆ, ಆ ಒಂದು ಜೇನಿನ ತುಪ್ಪದ ಒಂದು ಆಕರ್ಷಣೆಗೆ ಕೆಳಗಿರಿದ ಪೆಟ್ಟಿಗೆ ಹುಳುಗಳು ಆ ವೃತ್ತಪತ್ರಿಕೆ ಕಡೆಗೆ ಬರ್ತವೆ, ಅಲ್ಲಿ ಜೇನು ತುಪ್ಪವನ್ನ ಹೀರ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಮೇಲ್ಗಡೆಯಿಂದ ವೀಕ್ ಆಗಿರ್ತಕ್ಕಂತ ಕುಟುಂಬದ ಹುಳುಗಳು ಕೆಳಗಡೆ ಬರ್ತವೆ. ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಇದರ ಒಂದು ಫೆರಮೋನ್ ವಾಸನೆಗಳು ಮೈಯ ವಾಸನೆ ಅದರ ವಾಸನೆ ಎರಡೂ ಮಿಳಿತಗೊಂಡು ಬಿಡ್ತಾವ, ಎರಡು ಒಂದಾಗಲಿಕ್ಕೆ ತಮ್ಮಷ್ಟಕ್ಕೆ ತಾವೇ ವೃತ್ತಪತ್ರಿಕೆಯನ್ನು ಹರ್ಕೊಂಡು ಎರಡು ಒಂದೇ ಆಗಿಬಿಡ್ತಾವ ಸ್ವಲ್ಪ ಹೊತ್ತಿಗೆ. ಇಲ್ಲ, ನಾವು ನೇರವಾಗಿ ಒಂದರ ಮೇಲೆ ಒಂದು ಪೆಟ್ಟಿಗೆನ ಇಟ್ಟುಬಿಟ್ಟಿವಿ, ಕೆಳಗಡೆ ಏನು ಪೇಪರ್ ಇಟ್ಟು ಅದಕ್ಕೆ ಒಂದಕ್ಕೊಂದು ಕೂಡ್ಕೊಳ್ಳಿಕ್ಕೆ ನಾವು ಅನುವು ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾವುದು ಬಲವಾಗಿರ್ತದೆ ಆ ಹುಳುಗಳು ಈ ಒಂದು ವೀಕ್ ಕಾಲೋನಿಯನ್ನ ಸಾಯಿಸ್ತಕ್ಕಂತಹದನ್ನ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನು ತಗೊಂಡು ಒಂದು ಪತ್ರಿಕೆಯನ್ನಿಟ್ಟು ಅದಕ್ಕೆ ಎರಡೂ ಭಾಗಕ್ಕೆ ಜೇನುತುಪ್ಪವನ್ನು ಹಚ್ಚಿ ರಂಧ್ರಗಳನ್ನು ಮಾಡಿದಂತ ಸಂದರ್ಭದಲ್ಲಿ ರಾಣಿಯನ್ನು ಬಿಟ್ಟು ಉಳಿದಿವೆಲ್ಲ ಬಿಡಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ರಾಣಿ ಹೋಗಿ ಬಿಟ್ಟಿರ್ತದೆ ಅದ್ರಾಗ, ಅಥವಾ ರಾಣಿಯನ್ನ ಹೊರಗೆ ಹಾಕ್ಬಿಡ್ತಾವ. ವೀಕ್ ಇತ್ತಂತಂದ್ರೆ ಯಾವುದು ಸ್ಟ್ರಾಂಗ್ ಇರ್ತದೆ ಆ ರಾಣಿ ಉಳ್ಕೊಳ್ತದ, ವೀಕ್ ಇರೋದನ್ನ ಹೊರಗೆ ಹಾಕ್ಬಿಡ್ತಾವ. ಬಲಹೀನ ಕಾಲೋನಿಯನ್ನ ಬಲವರ್ಧನೆಗೊಳಿಸಲಿಕ್ಕೆ ಅನುಕೂಲ ಆಗುತ್ತೆ. ರೈತ ಅಂದ್ರೆ ಇದುವರೆಗೆ ಸಾಕಷ್ಟು ವಿಷಯವನ್ನ ನೀವು ಕೇಳಿದ್ರಿ. ಏನಂತಂದ್ರೆ ಜೇನು ಹುಳುವಿನ ಕುಟುಂಬ ಹೆಂಗಿರುತ್ತೆ, ಮತ್ತೆ ಕುಟುಂಬದ ಪಾಲಾಗುವಿಕೆ, ಆಮೇಲೆ ಅದ್ರ ನಿರ್ವಹಣೆ, ಮತ್ತೆ ಯಾಕೆ ಪಾಲಾಗಬೇಕು, ಪಾಲಾಗೋದ್ರಿಂದ ಏನೆಲ್ಲ ಆಗ್ತದೆ, ಪಾಲಾಗದೇ ಇದ್ರೆ ಏನೆಲ್ಲ ಆಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯವನ್ನ ಬದ್ರಿ ಪ್ರಸಾದ್ ಅವರು ತಿಳಿಸಿಕೊಟ್ರು. ಸರ್, ನಮ್ಮ ಕಾರ್ಯಕ್ರಮ ಕೇಳ್ತಾರಂತ ರೈತ ಬಂದವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9901450705. ರೈತ ಬಂದ್ರೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9900145 05 ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಈ ಜೇನು ಕೃಷಿ ಬಗ್ಗೆ ಏನೆಲ್ಲ ಮಾಹಿತಿ ಬೇಕು ಅದನ್ನು ನೀವು ಚರ್ಚೆ ಮಾಡುವುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಬದ್ರಿ ಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಆರಂಭಿಸಿ ಜೇನು ಸಾಕಾಣಿಕೆಯ ಉಪಕಸುಬು, ಆರಂಭಿಸಿ ಜೇನು ಸಾಕಾಣಿಕೆಯ ಉಪಕಸುಬು, ಖಂಡಿತ ಬದಲಾಗಲಿದೆ ನಿಮ್ಮಯ ಜೀವನವು, ಖಂಡಿತ ಬದಲಾಗಲಿದೆ ನಿಮ್ಮಯ ಜೀವನವು. ಇದ್ದರೆ ಮಕರಂದ ತುಂಬಿದ ಜೇನು ಗೂಡು, ನಿಮ್ಮ ಮನೆ ಮನ ಆಗಲಿದೆ ಸಂಭ್ರಮದ ಬೀಡು. ಆರಂಭಿಸಿ ಜೇನು ಸಾಕಾಣಿಕೆಯ ಉಪಕಸುಬು. ಜೇನಿನಿಂದ ಕಲಿಯಿರಿ ಶ್ರಮದ ಜೀವನ, ಶ್ರುತಿ ನಿಷ್ಠೆಯ ಜೀವನ ಪಾಠ. ಜೇನಿನಿಂದ ಕಲಿಯಿರಿ ಶ್ರಮದ ಜೀವನ, ಶ್ರುತಿಯಿಂದ ನಿಷ್ಠೆಯ ಜೀವನ ಪಾಠ. ಕೆಲಸಗಾರ ಜೇನು ಹುಳು ಶಿಸ್ತಿನ ಸೈನಿಕ, ಕಾಯಕ ಕೈಲಾಸವೆಂಬ ಸಂದೇಶವಾದ. ಪ್ರಧಾನ ಕುಟುಂಬ ನನ್ನದು, ರಾಣಿ ಜೇನು ನಾನೀ ಮನೆಯ ಒಡತಿ. ಸ್ತ್ರೀ ಪ್ರಧಾನ ಕುಟುಂಬ ನನ್ನದು, ರಾಣಿ ಜೇನು ನಾನೀ ಮನೆಯ ಒಡತಿ. ಹೆಣ್ಣು ಸಂಸಾರದ ಕಣ್ಣು ಎಂಬುದು, ಹೆಣ್ಣು ಸಂಸಾರದ ಕಣ್ಣು ಎಂಬುದು. ಜಗದ ಪ್ರಗತಿಯ ಸಾರುವ ನೀತಿ ಪ್ರತೀತಿ, ನೀತಿ ಪ್ರತೀತಿ. ಆರಂಭಿಸಿ ಜೇನು. ಇದುವರೆಗೆ ಸೋಮು ಕುದ್ರಿಹಾಳ್ ಅವರ ರಚನೆ ಕೇಳಿದ್ರಿ. ಜೇನಹನಿ ಜೇನು ಹಂಗಾಮು ಪ್ರಾರಂಭದಲ್ಲಿ ಜೇನು ಕುಟುಂಬವನ್ನು ಪ್ರಕೃತಿಯಿಂದ ಪೆಟ್ಟಿಗೆಗೆ ಸೇರಿಸುವ ಪ್ರಸಂಗ ಒದಗಿ ಬಂದರೆ, ಆ ಕುಟುಂಬದ ನೊಣಗಳ ಸಂಖ್ಯೆಗೆ ತಕ್ಕದಾದ ಜೇನು ಕೋಣೆ ಚೌಕಟ್ಟುಗಳನ್ನು ಇರಿಸಬಹುದಾದ ಚಿಕ್ಕ ಜೇನು ಪೆಟ್ಟಿಗೆಯನ್ನು ಬಳಸಿ ಜೇನು ಕೋಣೆ ಚೌಕಟ್ಟು ನೀಡಿ ಮಧುವನದ ಬೇರೆ ಪೆಟ್ಟಿಗೆಗಳಿಂದ ಜೇನು ತೆಗೆಯುವಾಗ ಇಂತಹ ಪೆಟ್ಟಿಗೆಗಳಿಂದ ಒಂದೆರಡು ಫ್ರೇಮ್ಗಳಲ್ಲಿ ದೊರಕುವ ಜೇನುತುಪ್ಪವನ್ನು ಸಂಗ್ರಹಿಸಿಕೊಳ್ಳಬಹುದು. ಕೃಷಿ ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ರಸ ಋಷಿಯ ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ ರೈತ ಕೊಪ್ಪಳದ ಹನುಮನಟ್ಟಿಯ ಪಂಪಾಪತಿ ಮಡಿವಾಳ್. ಎಲ್ಲ ರೈತ ಬಂಧರಿಗೂ ನಮಸ್ಕಾರ. ಈಗ ನಮ್ಮ ಜೊತೆಗೆ ಕೊಪ್ಪಳ ತಾಲೂಕು ಹನುಮನಟ್ಟಿಯ ಪಂಪಾಪತಿ ಹನುಮಪ್ಪ ಮಡಿವಾಳ್ ಅವರದರ. ಇವರೊಂದು ನೈಸರ್ಗಿಕವಾಗಿ ನಮ್ಮಲ್ಲಿ ಏನು ಸುತ್ತಮುತ್ತ ಜೇನು ಗೂಡು ಸಿಗ್ತಾವಲ್ಲ ಅವನ್ನ ಪತ್ತೆ ಹಚ್ತಾರೆ, ಅವುಗಳಿಂದ ಜೇನನ್ನ ತೆಗಿತಾರೆ ಮತ್ತೆ ಆ ಒಂದು ಕಾಲೋನಿಯನ್ನ ತಂದು ಜೇನು ಸಾಕಾಣಿಕೆಯಲ್ಲಿ ಉಪಯೋಗವನ್ನ ಮಾಡಿಕೊಳ್ತಾರೆ. ಅವರ ಅನುಭವ ಏನದ ಮತ್ತೆ ಜೇನು ಪೆಟ್ಟಿಗೆ ಇಟ್ಟು ಯಾವ ರೀತಿ ಸಾಕಣೆ ಮಾಡ್ಲಿತಾರ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ. ನಮಸ್ಕಾರ ಪಂಪಾಪತಿ ಅವರೇ. ನಮಸ್ಕಾರ ಸರ್. ಈಗ ನೀವು ಈ ನೈಸರ್ಗಿಕವಾಗಿ ಜೇನು ಗೂಡು ಪತ್ತೆ ಹಚ್ತೀರಿ ಅಂತ ನಮ್ಗೆ ತಿಳಿತು, ಯಾವ ರೀತಿ ನೀವು ಪತ್ತೆ ಹಚ್ತೀರಿ ಪಂಪಾಪತಿ ಅವರ? ಸರ್ ನಾವು ಅಡಿಯೊಳಗ ಇಡಿಬೇಕಂದ್ರೆ ಬಾಕ್ಸ್ ತಗೊಂಡ್ ಹೋಗ್ಬಿಡ್ತೀರಿ. ನಮ್ಮಲ್ಲಿ ಕೆಲಸ ಇದ್ದಾರೆ, ಬೈಕ್ ತಗೊಂಡ್ ಎರಡು ಬಾಕ್ಸ್ ತಗೊಂಡ್ ಹೋಗ್ರಿ. ನಾವು ಹಳೆ ಬಾವಿ ಊರಾಗ ಹಳೆ ಕಲ್ಲು ಬಾಡಿರ್ತಾರೆ, ಹೌದು, ದೂರ ನೋಡ್ತಾರೆ ಮೊದ್ಲು ಹುಳ ಐತೆ ಇಲ್ಲ ಇಲ್ಲ ಅಂತಂದ್ರೆ. ಗೂಡು ಅಲ್ಲಿತ್ತಂದ್ರೆ ಹೂಕ ಆಡ್ತಿರ್ತಾರೆ ಅವ ಮಕ್ಕಳ. ಅವ್ ನೋಡಿ ಅವ್ ಯಾವ ದಿಕ್ಕಿ ಹೋಗ್ತಾ ನೋಡ್ತಾರೆ. ಅವು ಹೋದ ಜಾಗ ನೋಡಿ ಅಂದಾಗ ಎಸ್ ಮಾಡ್ತಾರೆ ಇಂಟರ್ನೆಟ್ನಾಗ ಇರ್ಬೋದು ಇದು ಅಂತಂದ. ಅಲ್ಲಿ ನೋಡಿ ಅದು ಇತ್ತಂದ್ರೆ ಆ ಗೂಡು ಹಿಡಿದು ಬಾಕ್ಸ್ನಾಗ ಶಿಫ್ಟ್ ಮಾಡ್ಕೊಂತಾರೆ. ಅದು ಪೂರ್ಣ ಗೂಡೆ ತಗೊಂಡ್ಬಿಡ್ತಾರೆ ನೀವು? ಬರೀ ಹುಳ ಓಡಿಸಿ ಜೇನು ತಗೊಳ್ಳೋದಿಲ್ಲ, ಊಟ ಕಟ್ ಮಾಡ್ಕೊಂತಾರೆ. ನಾವು ಏನು ಡ್ಯಾಮೇಜ್ ಆಗಲ್ದಂದ್ರೆ ಮತ್ತ ಅವು ಹಾರಿ ಹೋಗೋದು ಆಗೋದಿಲ್ಲ. ಅವು ಇಲ್ರಿ ಹಂಗೇನು ಮಾಡಲ್ರಿ. ನಾವಂದ್ರ ಸೂಕ್ಷ್ಮ ಇದನ್ ಮಾಡ್ಕೊಂತೀರಿ. ಅಂದ್ರೆ ಹೆಂಗ್ ಮಾಡ್ತೀರಿ ಅಂದ್ರೆ ಏನು ಯಾವ ಟೆಕ್ನಿಕ್ ಉಪಯೋಗ ಮಾಡ್ತೀರಿ? ಗೂಡು ಹುಳ ಹಾರಲಾರ್ದಂಗ ಅದನ್ನ ಕಟ್ ಮಾಡ್ಕೊಳ್ಬೇಕಲ್ಲ. ಮೊದಲು ಬಾಗಿದ ಉತ್ತರಿ ಸ್ವಲ್ಪ ಹುಳ ಹಿಂದಕ್ಕೆ ಸೇರ್ತೈತ್ರಿ, ಅದ ಹುಳ ಹಿಂದಕ್ಕೆ ಸೇರ್ತೈತ್ರಿ. ಆ ಸ್ಟ್ರಾಂಗ್ ಇತ್ತು ಹುಳ ಅಂದ್ರಿ ಸ್ವಲ್ಪ ಹೊಗೆ ಕಾಟನ ಬಿದ್ದ ಸ್ವಲ್ಪ ಹೊಗೆ ಬಿಡ್ತೀವ್ರಿ. ಹೊಗೆ ಬಿಟ್ಟ ಹುಳ ಹಾರ್ಕೊಂಡು ಹೋಗ್ಬಿಡ್ತಾವಲ್ರಿ, ಮತ್ತೆ ಮ್ಯಾಲ್ ಕಾರ್ಗಿಲ್ರಿ, ಗೂಡ್ ಇತ್ತ ಜಲ್ದಿ ಹಾರಲ್ರಿ. ಅವ್ರು ಅಷ್ಟು ಊಟಗಳನ್ನ ಕಟ್ ಮಾಡ್ಕೊಂಡು ಬಾಕ್ಸ್ ನಾಗ ಇಡ್ತೀರಿ. ಬಾಳಿನ ಹಾರಲಿದ್ದ ಅಷ್ಟು ಫ್ರೇಮ್ ಕಟ್ಕೊಂತೀರಿ, ಅವನ್ನೆಲ್ಲ ಕಟ್ಕೊಂಡ ಆಮೇಲೆ ಆ ಹುಳಗಳನ್ನ ಕೈಲಿದ್ದ ತಗೊಂಡ್ರಿ, ಆ ಫ್ರೇಮ್ ಕಟ್ಟಿರ್ತಾವ್ರಿ, ಅದ್ರ ಮ್ಯಾಲೆ ಹಾಕ್ತಾ ಇರ್ತೀರಿ. ಅವಾಗ ಅದು ರಾಣಿ ಹುಳ ದೊಡ್ಡದಿರ್ತೀರಿ, ಅದ್ರಾಗ ಆ ರಾಣಿ ಹುಳ ತಗೊಂಡ್ರಿ, ಕಟ್ಟಿಪಣ್ಣ ಒಂದು ಕಟ್ ಮಾಡಿ ಇಟ್ಕೊಂಡಿರ್ತೀರಿ, ಗಾಳಿ ಆಡೋ ಸಿಸ್ಟಮ್ ರೀ. ಆ ಕಡ್ಡಿಪಣ್ಣದೊಳಗ ಹಾಕಿ ಅದ್ರ ಮ್ಯಾಲೆ ಇಡ್ತೀರಿ. ಆ ಗೂಡಿನೊಳಗ ಅದು ಏನಾರ ಮಾಡಿ ರಾಣಿ ಸುತ್ತ ಹೋಯ್ತಂದ್ರೆ ಅದು ಎಲ್ಲಿ ಹೋಗಿ ಕುಂದಿರ್ತಾ ಅಲ್ಲಿ ಎಲ್ಲಾ ಹುಳಗಳು ಹೋಗಿ ಅಲ್ಲೇ ಕುಂದಿರ್ತಾವ್ರಿ. ಅವು ಅಂದ್ರೆ ರಾಣಿ ಸುತ್ತಮುತ್ತ ಮುಕ್ಕರು ಬಿಡ್ತಾವು, ಮುಕ್ಕರು ಬಿಡ್ತಾರೆ. ಅವಾಗ ಎಲ್ಲಾ ಹುಳ ಗೂಡಿನೊಳಗ ಒಕ್ಕನ ಕಟ್ಟಿದ್ ಬಂದ್ರಿ, ರಾಣಿ ಒಳಗಡೆ ಐತಂತ ಲೆಕ್ಕರಿ. ಓಹೋ, ಅದು ಏನಾರ ಮಾಡಿ ಹುಳಗಳು ಒಳಗಡೆ ಕುಂದಿರ್ಲಿಲ್ಲಪ್ಪ ಅಂದ್ರೆ ಕಲ್ಲಿಗೆ ಐತಂತ ಲೆಕ್ಕರಿ. ಅದು ಎಲ್ಲಿ ಕುಂದಿರ್ತ ನೋಡ್ತೀರಿ ಹುಳ, ಅದು ಯಾವ ಕಡೆ ಸೈಡ್ ಕುಂತಿರ್ತೀರಿ ಅಲ್ಲಿ ಹುಳ ಮುಕ್ಕರ್ತಿರ್ತಾವ್ರಿ. ಅದಕ್ಕೆ ಸ್ವಲ್ಪ ಕೈಲಿ ಹೋಳ್ ಮಾಡ್ರಿ, ಅದನ್ನ ಹಿಡಿದು ಕಡ್ಡಿಪೊರಂದೊಳಗ ಹಾಕಿ ಗೂಡಿನೊಳಗ ಹಾಕ್ತಾರೆ. ಹಾಕಿ ಅದನ್ನ ಒತ್ತು ಮುಳ ಮಟ್ಟ ಅಲ್ಲೇ ಇಡ್ತೀರಿ ಬಾಕ್ಸ್ ಅಂದ್ರೆ. ಓ, ಎಲ್ಲಿ ಇದು ಮಾಡಿದ ಅಲ್ಲೇ ಇಟ್ಟು ಬಿಡ್ತಾರ. ಅದು ಕೆಳಗಡೆ ಒಂದ್ ಕಲ್ಲಗಿಲ್ಲ ಏನು ಇಟ್ಟರೆ ಒಟ್ಟು ಇರಿ ಬತ್ತದಂಗ ಮೇಲ್ಗಡೆ ಇಟ್ಟು ಬಿಡ್ತಾರ್ರಿ. ಹುಳ ಅಷ್ಟು ಒಳಗಡೆ ಹೋಗ್ಕೊಂಡಿ ಒತ್ತು ತಗೊಂಡ್ ನಾವ್ ಯಾವ ಮೆಟ್ಟಿಗೆ ಇಡ್ಬೇಕಂತವ್ರಿ ಅಲ್ಲಿ ತಂದಿಟ್ಟು ಆಮೇಲೆ ಆ ರಾಣಿ ಬಿಡ್ತಾವ್ರಿ. ಉತ್ತು ಫ್ರೇಮ್ ಎಲ್ಲ ಕಟ್ಟಿರ್ತಾವ್ರಿ, ಅದ್ರಕ್ಕ ಬಿಟ್ಟು ಬಿಡ್ತೀವ್ರಿ ಆ ರಾಣಿನಿ. ಮೂರ್ನಾಲ್ಕು ದಿನ ಅನ್ನೋದ್ಲಿ ಅದನ್ನೆಲ್ಲ ಫ್ರೇಮ್ ಎಲ್ಲ ಕಟ್ಕೊಂಡ್ಬಿಡ್ತಾರ. ಅವ್ರು ಕಟ್ಕೊಂಡ್ ಅವು ಸಟ್ ಮಾಡ್ಕೊಂಡು ಅಂದ್ರೆ ಹುಳ ಮಕ್ಕಳನ್ನ ತರದ ಹೋಗೋದು ಮಾಡ ಕಟ್ಟಿದ್ರು ಸಟ್ ಆತಂತ ಲೆಕ್ಕರ. ಅದು ಅವು ಮಕ್ಕಳಂದ ತರದಾಗ ಸುಮ್ಮನೆ ಹೋಗೋದು ಬರೋದು ಮಾಡ ಕಟ್ಟಿದ್ವಪ್ಪ ಅಂದ್ರೆ ಬೇರೆ ಕಡೆ ಗೂಡಿನಾಗಿದ್ದ ಒಂದು ಮರಿ ಹುಟ್ಟತಕ್ಕಂಥವ್ರಿ, ಮರಿ ಇರೋದ್ರಿ ಎಲ್ಲ. ಆ ಮರಿ ಹುಟ್ಟ ಅದ್ರಾಗ ಇಟ್ರೆ ಅಲ್ಲಿ ತಂದಿರ್ತಕ್ಕಂತ ಹುಟ್ಟೆಲ್ಲ ಕಡಿ ತೆಗೆದು ಹಾಕ್ಬಿಡ್ತಾರ್ರಿ. ಹಂಗಾತಂದ್ರೆ ಹಂಗ ಸಟ್ ಆಗ್ಬಿಡ್ತಾರವ್ರು. ಹೌದೇನ್ರಿ, ನಾವೇನ್ರ ಮಾಡಿ ಹಂಗ ಬಿಟ್ಟು ಅಂದ್ರೆ ಅದು ಎಲ್ಲ ಅದ್ರನ್ನ ಹುಳ ಎಬ್ಸಿಂದ ಹೋಗ್ಬಿಡ್ತಾರೆ. ಐದಾರು ದಿನದಾಗ ಮತ್ತೆ ಇರಲ್ರಿ ಅಲ್ಲಿ. ಓ, ಬೇರೆ ಕಡೆ ಹೋಗ್ಬಿಡ್ತಾವ್? ಬೇರೆ ಕಡೆ ಹೋಗ್ಬಿಡ್ತಾರೆ. ಅಂದ್ರೆ ರಾಣಿನ ತಗೊಂಡೆ ಹೋಗ್ಬಿಡ್ತಾವ್? ರಾಣಿ ತಗೊಂಡ ಹೋಗ್ಬಿಡ್ತಾರೆ. ಹೌದೇನ್ರಿ. ಈಗ ನೀವೇನು ಗೂಡು ತರ್ತೀವ ಅಂದ್ರಲ್ಲ ಬೇರೆ ಕಡೆಯಿಂದ, ತಂದ್ಮೇಲೆ ಅದ್ರೊಳಗ ಜೇನುತುಪ್ಪ ಇತ್ತು ಅಂತಂದ್ರ ಜೇನುತುಪ್ಪ ತಕೊಳ್ತಿರ ಹಂಗೆ ಅದು ಸೆಟ್ ಆಗ್ಲಿ ಬಿಡ್ತಾರ? ಇಲ್ರಿ, ಎಂಟನೇ ಪರ್ಸೆಂಟ್ ತಕೊಂತವ್ರಿ ತುಪ್ಪ ತಗೋತ್ರಿ. ಎಂಟನೇ ಪರ್ಸೆಂಟ್ ತಕೊಂತವ್ರಿ, ಎಂಟನೇ ಪರ್ಸೆಂಟ್ ಅದಕ್ಕ ಕಟ್ತೀವ್ರಿ. ಅದ್ರಾಗ ಆ ಉಕ್ಕಿನ ಮ್ಯಾಲೆ ಇರ್ತಾರ ಅದು ತುಪ್ಪ, ಅದನ್ನೆಲ್ಲ ಕಟ್ತೀರಿ. ಅದಕ್ಕ ಫ್ರೇಮ್ನಾಗ ಕಟ್ತೀರಿ ಅಲ್ಲಿ. ಎಷ್ಟ ಇರ್ತಾರ ಒಂದೊಂದು ಗೂಡು ತುಪ್ಪದ ಇರ್ತಾರೆ, ಅವ್ನ ಅಷ್ಟ ತಗೊಂತವ್ರಿ. ಅವ್ ಉಕ್ಕಿನ ಮ್ಯಾಲೆ ಏನ್ ತುಪ್ಪ ಇರ್ತಾರ ಅದನ್ನ ಯಾವ್ದು ತಕೊಂಗಿಲ್ರಿ ಅಲ್ಲಿ. ಹೌದನ್ರಿ. ಅಚ್ಚಾ, ಅಂದ್ರೆ ನೀವು ಹೊಲದಾಗ ಅಥವಾ ಎಲ್ಲೋ ಊರಾಗ ಕೂತಿದ್ರಿ ಅಂದ್ರೆ ಜೇನು ಹುಳಗಳು ಬಂದು ಅಂತಂದ್ರೆ ಅವಾಗ ನಿಮ್ಗೆ ಗುರ್ತಾಗ್ಬಿಡ್ತೇನ್ರಿ ಇಲ್ಲಿ ಎಲ್ಲೋ ಸನಿನೇ ಗೂಡು ಕಟ್ಟಿದ ಅಂತೇಳಿ. ಈಗ ನಾವು ಹೋಗ್ತಾ ಇದ್ರಿ ಅಲ್ಲ, ಆ ಹುಳ ಗೂಡು ಸಮೀಪರ ಇತ್ತು ಅಂದ್ರೆ ತಲೆ ಬರ್ತಿರ್ತಾರ ಹುಳ, ತಲೆ ಬರ್ದು ಹೋಯ್ತು ಅಂದ್ರೆ ಇಂತ ಅಲ್ಲಿ ಬರ್ತಿ ಅಂದ್ರೆ ಅಲ್ಲ ಗೊತ್ತಾಗುತ್ತೆ. ಅದು ಕೆಂಪು ಹುಳ ಸ್ವಲ್ಪ ದೊಡ್ಡ ಸೈಜ್ ಇರ್ತಾರ, ಅದು ನಮ್ ಗೂಡು ಇರ್ಬೋದು ಇಲ್ಲಿ ಅಂತಂದ್ ಅದ್ರ ಮ್ಯಾಲೆ ಗ್ಯಾಸ್ ಕಟ್ಕೊಂತವ್ರಿ. ಹೌದೇನ್ರಿ. ಈಗ್ರಿ ಪಂಪಾಪತಿ ಅವ್ರೆ, ಜೇನೊಳಗ ಬಹಳಷ್ಟು ವೆರೈಟಿಗಳು ಅದಾವ. ಈಗ ಹೆಜ್ಜೇನದ, ಆಮೇಲೆ ತುಡುವೆ ಜೇನದ, ಹಿಂಗ್ ಬಹಳಷ್ಟು ಅದಾವಲ್ಲ. ಈ ಬಿಲ್ಡಿಂಗ್ ಗೆ ದೊಡ್ಡ ದೊಡ್ಡ ಗಿಡಗಳಿಗೆ ದೊಡ್ಡ ಹೆಜ್ಜೆನ ಕಟ್ಟಿರ್ತಾವ, ಅವು ಬಹಳ ಡೇಂಜರ್ ಇರ್ತಾವ. ಮತ್ತೆ ಅವನು ಬಿಡಿಸ್ತಿರೋ ಮತ್ತೆ ಯಾವ ಟೈಪ್ ಜೇನನ್ನ ನೀವು ಹಿಂಗ ಬಿಡಿಸ್ಕೊಂಡು ತಗೊಂಡ್ ಬರ್ತೀರಿ? ಸರ, ಅವನ ಬಿಡಿಸ್ತಿರೋ ನಾವು ತುಪ್ಪ ಕಾಯಿಲೆ ಬಿಡಿಸಲ್ರಿ ಅವನ. ಯಾವ್ದಾರ ಮಂದಿ ಗಿಂದಿ ಕಿರಿಕಿರಿ ಮಾಡೋದು ಕಳೆದ ಪಳೆದ ಮಾಡಿದ ಸರ, ಸಂಜೆ ಹೊತ್ತಿನ ಬಿಡಿಸ್ತಿವ್ರಿ ಅವನ. ರಾತ್ರಿ ಟೈಮ್ದಾಗ ರೀ ಕಾಟನ್ ಹೊಗೆ ಮಾಡ್ತೀರಿ, ಹೊಗೆ ಮಾಡಿ ಸ್ವಲ್ಪ ಅದಕ್ಕ ಕಿಡಿತೀವ್ರಿ. ಇಡದೊತ್ತಿನಾಗ ಅದು ಮ್ಯಾಕ್ ಹೋಗ್ಬಿಡ್ತಾರೆ ಹುಳ, ಹೊಗೆ ಅಷ್ಟೇ ಇಡ್ತೀರಿ. ಬೆಂಕಿ ಇಟ್ಟು ಸುಟ್ಟು ಹೋಗುತ್ತೆ ಹೊಗೆ, ಕಾಟನ್ ಹೊಗೆ ಸ್ವಲ್ಪ ವಾಸನೆ ಆತಂದ್ರೆ ಮ್ಯಾಕ್ ಹೋಗುತ್ತೆ ಅದು ಹುಳ. ಆವಾಗ ಆ ಹುಟ್ಟು ಕಟ್ ಮಾಡ್ಕೊಂಡು ಒಂದ್ ಹತ್ತ ಐದ್ ನಿಮಿಷ ತಡೆದ್ರೆ ಒಳಗೆ ಕುಂದು ಬಿಡ್ತೀರಿ ಅದು ಗೂಡು. ಆವಾಗ ಚೀಲ ತುಂಬಾ ಪೊಸಿಷನ್ ಇತ್ತು ಅಂದ್ರೆ ಚೀಲ ಹಾಕೊಂಡು ದೂರ ಅಡವೆ ಬಿಡ್ತೀರಿ ಅವನು. ಅಡವೆ ಬಿಟ್ಟು ಬಿಡ್ತಾರ ಅವು? ಅಡವೆ ಬಿಟ್ಟು ಬಿಡ್ತೀರಿ. ಅದು ಚೀಲ ತುಂಬಾ ಸ್ಟೇಜ್ ಇರಲಿಲ್ಲ ಅಂದ್ರೆ ಹಂಗ ಬಿಟ್ಟು ಬಿಡ್ತೀರಿ, ಎರಡು ಮೂರ್ ದಿನ ಹೋಗ್ಬಿಡ್ತಾರೆ. ಹೌದೇನ್ರಿ. ಅಂತಂದ್ರೆ ಈಗ ಪಂಪಾಪತಿ ಅವ್ರ, ಈಗ ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಈ ತೋಟಗಾರಿಕಾ ಇಲಾಖೆ ವತಿಯಿಂದ ಅವರು ಪೆಟ್ಟಿಗೆ ಮತ್ತೆ ಜೇನು ಗೂಡು ಜೇನು ಹುಳವನ್ನ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನು ನೀವು ಮಾಡ್ತಿರೋ ಬರೀ ನೀವ್ ಇಂತ ತಂದಿದ್ದನ್ನೇ ಜೇನು ಸಾಕಾಣಿಕೆ ಮಾಡ್ತೀರಾ? ಸರ್, ಅದನ್ನು ನಮ್ ಸಂಘ ವತಿಯಿಂದ ಮಾಡಕತ್ತೀರಿ. ಒಳ್ಳೆ ಮದುವನ ನಮ್ಗೆ ಹದ್ನಾಲ್ಕು ಬಾಕ್ಸ್ ಅವನ ಕೊಟ್ರಿ. ಎಷ್ಟು ಬಾಕ್ಸ್ ಇಟ್ಟಿರಿ ನಿಮ್ ಹತ್ರ? ಈಗ ಒಂದ್ ಇಪ್ಪತ್ತು ಬಾಕ್ಸ್ ಅದಾವ್ರಿ ಅಷ್ಟೇ. ನಾವು ಬಹಳ ಇಟ್ಕೊಳ್ರಿ, ಕೊಡೋದ ಕೊಡೋದ್ರಿ, ಡಿವೈಡ್ ಮಾಡೋದು ಕೊಟ್ಟು ಬಿಡ್ತೀರಿ. ಕಾಲನಿ ಎಲ್ಲ ರೆಡಿ ಮಾಡಿ ಕೊಟ್ಟು ಬಿಡ್ತೀರಿ ನೀವು? ರೆಡಿ ಮಾಡಿ ಕೊಟ್ಟು ಬಿಡ್ತೀರಿ. ಈಗ ಅವು ಗೂಡು ಇಟ್ಕೊಂಡ್ರಿ, ಯಾವಾಗ ಎಮರ್ಜೆನ್ಸಿ ನಾಕ್ಬೇಕು ಆರ್ಬೇಕು ನಮ್ಗೆ ಅಂತ ಬರ್ತಾರ್ರಿ. ಬಂದ್ಬಿಟ್ಟಿನಾಗ ಅವು ಫುಲ್ ಇತ್ತಂದ್ರಿ, ಒಂದ್ ರಾಣಿ ನಾಲ್ಕು ಫ್ರೇಮ್ ಉಳಿದು ಹುಟ್ಟರಿ ಅಂದ್ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ರಾಣಿ ಇಲ್ಲದ ಇಲ್ಲ ಔಷಧ ಅಂತಾರೆ ನಮ್ಮ ಹತ್ರ. ಅಂದ್ರೆ ಅವ್ರಿಗೆ ಅದೆಲ್ಲ ರಾಣಿ ಒಂದ್ ನಾಲ್ಕು ಫ್ರೇಮ್ ಹುಳ ಎಲ್ಲ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಮತ್ ನಿಮ್ಮಲ್ಲಿ ಇನ್ನ ಹುಳ ಉಳಿತಾವಲ್ಲ, ಮತ್ ಅದಕ್ಕೊಂದು ರಾಣಿ ಬೇಕಲ್ರಿ, ಅವಾಗ ಏನ್ ಮಾಡ್ತಾರೆ? ಅದ್ರೊಳಗ ರಾಣಿ ಇರ್ಲಿಲ್ಲ ಅಂದ್ರಿ, ಆ 9 ದಿನ ರಾಣಿ ರೆಡಿ ಮಾಡ್ಕೊಂಡ್ಬಿಡ್ತಾರ್ರಿ. ಓ, ಅಂದ್ರೆ ಉಳಿದೊಳಗ ಇನ್ನೊಂದ್ ರಾಣಿ ತಯಾರು ಮಾಡ್ಕೋತಾವ? 9 ದಿನದೊಳಗ ತಯಾರು ಮಾಡಿ ಉಳಿಸ್ಕೊಂಡ್ಬಿಡ್ತಾರ ರಾಣಿ. ಓ, ಮತ್ ಅದು ಬೆಳೆಸಿದ್ರೆ ಮತ್ ಇನ್ನೊಬ್ರಿಗೆ ಕೊಟ್ಟು ಬಿಡ್ತಾರೆ? ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ. ಅಂದ್ರೆ ಇದು ನೀವು ಗೂಡುಗಳನ್ನ ತಯಾರು ಮಾಡಿ ಇನ್ನೊಬ್ರಿಗೆ ಕೊಡದೆ ಒಂದು ವ್ಯವಹಾರ, ಅಂದ್ರೆ ಒಂದು ಬಿಸ್ನೆಸ್ ಟೈಪ್ ಮಾಡ್ಕೊಂಡಿರ ನೀವು? ಅದ ವ್ಯವಹಾರ ನಮ್ದಂದ್ರಿ, ಸೀಟ್ ಸ್ಟಾಕ್ ಮಾಡ್ತಾರ ನಾವು ಖಾಲಿ ಇದ್ದದ್ನ ಅದ್ರಿ, ಇಲ್ಲ ಮೊಲ್ಲ ಮನೆ ಕೆಲಸದನ್ನ ಇಲ್ಲ ಸೀಟ್ ಸ್ಟಾಕ್ ಮಾಡ್ಕೊಂಡ್ ಹೋಗ್ತಾರೆ. ಅಂದ್ರೆ ಒಂದು ವರ್ಷದಾಗ ಅಂದಾಜಾಗಿ ನೀವು ಎಷ್ಟು ಗೂಡುಗಳನ್ನ ಮಾರಾಟ ಮಾಡ್ತೀರ ಅಂತ ಹೇಳ್ಬೋದ್ರೆ? ಹೆಚ್ಚು ಕಡಿಮೆ ಒಂದ್ 100 200 ಗೂಡಿನ ಮಟ್ಟ ಕೊಡ್ತೀವಿ ನೋಡ್ರಿ ನಾವು. ಓ, ಒಂದು ವರ್ಷದೊಳಗ? ಒಂದ್ ವರ್ಷದೊಳಗ. ಅಂದ್ರೆ ಒಂದ್ ಗೂಡಿಗೆ ಅಂದಾಜ ನಿಮ್ಗೆ ಏನ್ ರೇಟ್ ಸಿಗ್ತದ್ರಿ? ನಾವ್ ಸಂಘದ ಕಡೆ ಕೊಟ್ಬಿಡ್ತಾರೆ 1200 ರೂಪಾಯಿ ಕೊಡ್ತಾರೆ ಅವ್ರ. ಈಗ ಬೇರೆ ಬೇರೆ ಯಾರ ರೈತರಿಗೆ ಇತ್ತು ಬಂದ್ರೆ ಅವ್ರಿಗೆ 1200 300 ಹಂಗ್ ಕೊಟ್ಬಿಡ್ತಾರೆ ನಾವ್ ಇಲ್ಲೇ. ಓ, ನಿಮ್ಮಲ್ಲಿ ಬಂದ್ರು ಕೊಡ್ತೀರಿ ಅಥವಾ ಇಲ್ಲಾಂದ್ರೆ ಯಾರು ಬರಲಿಲ್ಲ ಅಂದ್ರೆ ನೀವು ನಿಮ್ ಸಂಘಕ್ಕೆ ಕೊಟ್ಬಿಡ್ತಾರೆ? ಸಂಘಕ್ಕೆ ಕೊಟ್ಬಿಡ್ತಾರೆ. ಅಂದ್ರೆ ಇದರಿಂದ ನಿಮ್ಗೆ ಒಂದು ಆದಾಯ ಬರ್ಲಿತ್ತು ಅಂದಂಗಾಯ್ತಿ ಗೂಡು ಮಾರಾಟ ಮಾಡೋದ್ರಿಂದ? ಆದಾಯ ಬರ್ತದೆ. ಓಹೋ, ಈ ಜೇನು ಸಾಕಾಣಿಕೆ ಮಾಡಬೇಕು, ಈ ರೀತಿ ಗೂಡುಗಳನ್ನ ಬೆಳವಣಿಗೆ ಮಾಡಿ ಮಾರಾಟ ಮಾಡಬೇಕು ಅಂತ ಹೆಂಗ್ ವಿಚಾರ ಬಂತು ನಿಮ್ ತಲೆಯೊಳಗೆ? ನಾವು ಸಣ್ಣ ಕುರಿ ದನ ಕಾಯ್ತಿದ್ರಿ, ಅವಾಗ ನೋಡ್ತಿದ್ರ ಹುಟ್ಟಿನಾಗ ಅಲ್ಲೆಲ್ಲ ತುಪ್ಪ ಭಯಂಕರ ಇರ್ತದಲ್ರಿ, ಬುಡ್ಸ್ಕೊಂಡ್ ತಿಂತಾ ಇದ್ರಿ. ಅವಾಗ ಇವಾಗ ಪೇಪರ್ ನಾಗ ಸ್ವಲ್ಪ ಸ್ವಲ್ಪ ಓದ್ತಲ್ ಅವಾಗ ಹಂಗಂದು ಒಳ್ಳೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಮಾಡ್ತಾರ ಅಡ್ಡಾಡಿದ್ರಿ ನಾವು. ಆದ್ರ ಅದು ಸರಿಯಾದ ಸಿಗ್ಲಿಲ್ರಿ ನಮ್ಗೆ. ಒಳ್ಳೆ ಜೇನು ತರಬೇತಿ ಬದ್ರಿನಾಥ್ ಸರ್ ಗಂಗಾವತಿ ಕೇಳ ಕೊಡಕತ್ತಿದ್ರಿ, ಅಲ್ಲಿಗೆ ಹೋಗಿದ್ದೀರಿ ನಾವು. ಹಿಂಗ್ ನೋಡ್ರಿ, ಹಿಂಗ್ ಮಾಡಕತ್ತೀವಿ ನಾವು, ಸಕ್ಸಸ್ ಆಗೋಲ್ಲ ಡಬ್ಬೆ ತಂದ್ವಿ ಎಲ್ಲ ತಂದ್ವಿ, ಸಕ್ಸಸ್ ಆಗೋಲ್ಲ ರೀ ಅಂದ್ರಿ. ಇಲ್ಲ, ಹಂಗಾರೆ ಸ್ವಲ್ಪ ಮಾಹಿತಿ ಇದ್ದಾರೆ ಹೇಳ್ತವೋ ಅವ್ರನ್ನ ಕಳಿಸ್ಬಿಡ್ತೇವೆ ಅಂದ್ರೆ ಆಯ್ತಿರ. ಮತ್ತೆ ನಿಂಗಪ್ಪ ಕುಂಬಾರ್ ಅಂತಂದು ಇಂದ್ರಿಗೆ ಅವ್ರ ಒಬ್ರು ಬಂದ್ರೆ, ಬಂದ ಮಾಹಿತಿ ತೋರಿಸಿದ್ರ ರಾಣಿಗೆ. ಅವಾಗಿಂದ ಏಕಾದ ಒಂದ್ ನೋಡ್ಕೊಂಡು ಏಕಾದ ವಾರ ಮಾಡ್ಕೊಂಡ್ ತಗೊಂಡ್. ಅಂದ್ರೆ ಅಲ್ಲಿ ತರಬೇತಿ ತಗೊಂಡ್ಮೇಲೆ ನಿಮ್ದು ಒಂದು ಜೇನು ಗೂಡಿನ ವ್ಯವಹಾರ ಚಲೋ ನಡೀತಂತ್ರಿ? ಅಲ್ಲಿ ತರಬೇತಿ ತಗೊಂಡ ವ್ಯವಹಾರ ನಡೀತ. ಈಗ ನಿಮ್ ಹೊಲದೊಳಗೆ ಏನೇನ್ ಬೆಳಿ ಬೆಳಿತೀರಿ ನೀವು? ನಮ್ಮಲ್ಲಿ ಸೀಡ್ಸ್ ಬೆಳಿತೀವ್ರಿ, ಬರೇ ಕಲ್ಲಂಗಡಿ ರೀ, ಟೊಮೆಟೊ, ಚಿಲ್ಲಿ ರೀ. ಈಗ ಈ ಜೇನು ಸಾಕಾಣಿಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಈಗ ಒಂದ 4-5 ವರ್ಷ ಆತ್ರಿ. ಹೌದಾ? ಈಗ ಇದು ಜೇನು ಸಾಕಾಣಿಕೆ ಮಾಡೋದಕ್ಕಿಂತ ಮೊದಲು ನೀವು ಕಲ್ಲಂಗಡಿ ತರಕಾರಿ ಎಲ್ಲ ಬೆಳಿತಿದ್ರಿ? ಬೆಳಿತಿದ್ರಿ, ಈಗನು ಬೆಳಿತೀರಿ. ಇಳುವರಿ ಒಳಗೆ ಏನಾದ್ರು ವ್ಯತ್ಯಾಸ ಆಗ್ಯದ ಜೇನು ಸಾಕಾಣಿಕೆ ಹೆಚ್ಚಿಗೆ ಆಗ್ಯದ ಅಂತ ಏನಾರ ಕಂಡು ಬಂದೇನ್ರಿ ನಿಮ್ಗೆ? ಇಲ್ಲಿ ಬೆಳಿರ್ತಾವ್ರಿ, ಅವ್ರ ಹಿಟ್ಟು ಬಂದಿರ್ತಾರೆ, ಅವ್ ಏನ್ ಚೆನ್ನಾಗಿ ಕಾಯಿ ಆಗಿರ್ತಾವ್ರಿ. ಅಂದ್ರೆ ಇದ್ರಿಂದ ಕಾಯಿ ಹೆಚ್ಚಾಗ್ತಾವ ಅಂತ ಅನ್ಸೋದು ನಿಮ್ಗೆ? ಕಾಯಿ ಜಾಸ್ತಿ ಆಗಿರ್ತಾರೆ. ಮಾವಿನ ಗಿಡ ಪಾನಿ ಗಿಡ ಕಟ್ಟಿರ್ತವಲ್ರಿ, ಓರಾರ್ದಂಗ್ ಬಿಟ್ಟಿರ್ತಾವ್ರಿ. ಅವು ಮಾವಿನ ಗಿಡ ಅವು ಇಟ್ಟಿರ್ತವಲ್ರಿ, ಅವು ಮಾವಿನ ಗಿಡ ಓರಾರ್ದಂಗ್ ಬಿಟ್ಟಿರ್ತಾವ್ರಿ. ಓ, ಅಷ್ಟು ಕಾಯಿ ಬಿಡ್ತದ ನಿಮ್ಗೆ? ಅಷ್ಟು ಕಾಯಿ ಬಿಟ್ಟಿರ್ತೈತಿ. ಹೌದಲ್ರಿ? ನಿಮ್ಮ ಹತ್ರ ರೈತರು ನಿಮ್ ಹೊಲಕ್ ಬರ್ತಾರ ಇವೆಲ್ಲ ನೋಡ್ಲಿಕ್ಕೆ ತಗೊಂಡ್ ಹೋಗ್ಲಿಕ್ಕೆ? ಬಂದಿರ್ತಾರ ಸರ್. ಅವ್ರಿಗೆಲ್ಲ ಸ್ವಲ್ಪ ಮಾಹಿತಿ ಮಾಡಿಕೊಡ್ಬೇಕಲ್ರಿ, ತರಬೇತಿ ಕೊಟ್ಟಂಗ್ ಮಾಡಿ ಅದೆಲ್ಲ ಮಾಡ್ತಾರೆ ಹೆಂಗ? ಇಲ್ರಿ, ಅವ್ರು ಬಂದಾಗ ಅದನ್ನೆಲ್ಲ ತೋರ್ಸಿ ಹೇಳ್ತಾರೆ, ಹಿಂಗ ಹಿಂಗ ಅಂತಂದ್ರೆ ಎಲ್ಲ ಅವ್ರಿಗೆ ತೋರಿಸಿ ಹೇಳಿ ಕಳಿಸ್ತಾರೆ. ಅವ್ರ ಬಗ್ಗೆ ಅವ್ರ ಊರಾಗ ಬಾ, ನಮ್ಮ ಊರಾಗ ಅದಪ್ಪ ಇಲ್ಲಿ ನೋಡಿ ಬಾ ಅಂದ್ರೆ ಅವ್ರ ಊರಿಗೆ ಹೋಗಿ ಅಲ್ಲೇ ತೋರಿಸಿ ಅವ್ರ ಇದ್ರಿಗೆ ಹಿಡಿದ್ಕೊಟ್ಟು ಅವ್ರಿಗೆ ಅಲ್ಲೇ ಸೆಟ್ ಮಾಡಿ ಬರ್ತಾರೆ. ಓ, ಒಂದು ಒಳ್ಳೆ ಕೆಲಸ ಮಾಡಲಿದ್ರಿ ಪಂಪಾಪತಿ ಅವ್ರೆ ನೀವು. ಯಾಕಂತಂದ್ರೆ ಈ ಒಂದು ಜೇನು ಸಾಕಾಣಿಕೆ ಮಾಡೋದ್ರಿಂದ ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ, ನಮ್ಮ ಪರಿಸರ ಒಳ್ಳೇದಿರ್ತದೆ. ಹೌದ್ರಿ ಸರ್. ಈಗ ಪಂಪಾಪತಿ, ನಮ್ಮ ಕಾರ್ಯಕ್ರಮಕ್ಕೆ ಹೇಳ್ತಾ ಇರುವಂತವ್ರು ನಿಮ್ಮನ್ನ ಮಾತಾಡಿಸ್ಬೇಕು, ಅವ್ರಿಗೂ ಏನಾದ್ರು ಜೇನುಗೂಡು ಬೇಕಾಗಿತ್ತು ಅಂತ ಏನಾದ್ರು ವಿಚಾರ ಮಾಡಿದ್ರ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಿ? 01-8249-11. ರೈತ ಬಂದರೆ ಪಂಪಾಪತಿ ಹನುಮಪ್ಪ ಅವರ ಮೊಬೈಲ್ ನಂಬರ್ ನ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, 9-01-8249-11. ಈ ನಂಬರ್ ಗೆ ನೀವು ಫೋನ್ ಮಾಡಿ ನೈಸರ್ಗಿಕ ಜೇನು ಗೂಡುಗಳನ್ನ ಹೆಂಗ್ ಪತ್ತೆ ಹಚ್ಚಬೇಕು, ಗೂಡುಗಳನ್ನ ಯಾವ ರೀತಿ ಡಿವೈಡ್ ಮಾಡಬೇಕು, ರಾಣಿ ಜೇನ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಯಾವ ರೀತಿ ನಿಮ್ಮ ಕೃಷಿ ಇಳುವರಿ ಒಳಗ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಸಹಿತ ತಿಳ್ಕೊಳ್ಬಹುದು. ಪಂಪಾಪತಿ ಅವರು ಇದುವರೆಗೆ ನಮ್ಮ ಕಲಬುರಗಿ ಆಕಾಶವಾಣಿ ಜೊತೆಗೆ ಜೇನು ಝಂಕಾರ ಕಾರ್ಯಕ್ರಮದಲ್ಲಿ ಮಾತಾಡಿ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ಅದಕ್ಕೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಎಲ್ಲ ರೈತ ಬಾಂಧವರ ಪರವಾಗಿ, ಆಕಾಶವಾಣಿ ಕಲಬುರಗಿ ಪರವಾಗಿ ತಮಗೆ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಪಂಪಾಪತಿ ಅವರ. ಆಕಾಶವಾಣಿ ಕೇಂದ್ರಕ್ಕೂ ನಮಸ್ಕಾರ ಸರ್. ಒಂದು ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಇದುವರೆಗೆ